रूखा हो या बेमौसम की बरखा हो, कीड़ा लगे खेत में या दुविधा हो, बहुत ही कम प्रीमियम पे पूरी हो भरपाई, फसल बीमित रहे कटाई के बाद भी भाई। हाँ, ऋणी या अऋणी अब हर किसान लाभ उठाए, एक मौसम एक दर है सब किसान बीमा कराए, प्रधानमंत्री फसल बीमा योजना से हर किसान मुस्काए। कृषि और किसान कल्याण मंत्रालय द्वारा किसान हित में जारी प्रधानमंत्री किसान मानधन योजने ಸಿಗುವುದು ಪೆನ್ಷನ್ ನ ಆಸರೆಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಚಿತ್ರದುರ್ಗ ಜಿಲ್ಲಾ ಆರ್ಯ ಈಡಿಗರ ಸಂಘ ಹಾಗೂ ಚಿತ್ರದುರ್ಗ ತಾಲೂಕು ಆರ್ಯ ಈಡಿಗರ ಸಂಘದ ವತಿಯಿಂದ ಈಡಿಗರ ಸಂಘದ ಹಾಸ್ಟೆಲ್ನ ಸಭಾಂಗಣದಲ್ಲಿ ದಿನಾಂಕ 11/1/2026 ಭಾನುವಾರ 9 ಮತ್ತು 10 ತರಗತಿಯ ಈಡಿಗರ ಜನಾಂಗದ ವಿದ್ಯಾರ್ಥಿಗಳಿಗೆ ಒಂದು ದಿನದ ಕಲಿಕಾ ಕಾರ್ಯಾಗಾರವನ್ನ ಆಯೋಜಿಸಿದೆ. ಈ ಕಾರಣ ಈಡಿಗ ಜನಾಂಗದ ವಿದ್ಯಾರ್ಥಿಗಳು ಈ ಕಾರ್ಯಾಗಾರದ ಸದುಪಯೋಗ ಪಡೆದುಕೊಳ್ಳಲು ಕೋರಲಾಗಿದೆ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಕೆ ಕುರಿತು ನಮ್ಮೊಂದಿಗೆ ಹಿರಿಯೂರು ತಾಲೂಕು ಹೇಮದಳ ಗ್ರಾಮದ ಪ್ರಗತಿಪರ ಕೃಷಿಕ ಹಾಗೂ ಕೃಷಿ ಸಾಧಕ ಪ್ರಶಸ್ತಿ ಪುರಸ್ಕೃತರಾದ ಸಿದ್ದಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶನದಲ್ಲಿ ಜೊತೆಯಾಗಿದ್ದಾರೆ ಶ್ರೀಯುತ ಶಿವಪ್ರಕಾಶ್ ಡಿಆರ್ ಹಾಗೂ ಶ್ರೀಯುತ ಜಗದೀಶ್ ಕೋಪನಹಳ್ಳಿ. ಶ್ರೀಯುತ ಹಿರಿಯೂರು ತಾಲೂಕು ಹೇಮದಳ ಗ್ರಾಮದ ಪ್ರಗತಿಪರ ಕೃಷಿಕ ಹಾಗೂ ಕೃಷಿ ಸಾಧಕ ಪ್ರಶಸ್ತಿ ಪುರಸ್ಕೃತರಾದ ಸಿದ್ದಪ್ಪ ಅವರು ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ನಮ್ಮೆಲ್ಲ ರೈತ ಬಾಂಧವರಿಗೆ ಇಂದಿನ ನೇರ ಫೋನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಹಿರಿಯೂರು ತಾಲೂಕು ಹೇಮದಳ ಗ್ರಾಮದ ಪ್ರಗತಿಪರ ಕೃಷಿಕರು, ಕೃಷಿ ಸಾಧಕ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಮತ್ತು ಕೃಷಿ ರತ್ನ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಹೇಮದಳ ಸಿದ್ದಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೃಷಿಯಲ್ಲಿ ಸಮಗ್ರ ಕೃಷಿ ಅಳವಡಿಸ್ಕೊಳ್ಳೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ, ಅವರು 1 ಎಕರೆ ಜಮೀನಲ್ಲೇ ಸಾಕಷ್ಟು ಥರದ ಬೆಳೆಗಳನ್ನು ಬೆಳೀತಾರೆ. ಈಗೆಲ್ಲ ಸಾಕಷ್ಟು ಜನ ರೈತರು ಏಕ ಬೆಳೆ ಬೆಳೀತಿದ್ದಾರೆ. ಅಂಥ ಸಂದರ್ಭದಲ್ಲಿ ಅವರು 1 ಎಕರೆ ಜಮೀನಲ್ಲಿ 100,000 ರೂಪಾಯಿ ವರ್ಷದಲ್ಲಿ ಆದಾಯ ಪಡೀತಿದ್ದಾರೆ. ಅವರು ಯಾವ ಥರ ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಎಲ್ಲ ನಾವು ಅವರಿಂದ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂತ ಹೋಗೋಣಂತೆ. ಇವತ್ತು ನಮ್ಮ ಜೊತೆಗೆ ನಮ್ಮ ಕಾರ್ಯಕ್ರಮ ನಿರ್ವಾಹಕರಾದ ಶಿವಪ್ರಕಾಶ್ ಟಿ ಆರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ನಮ್ಮ ನಿಲಯದ ಫೋನ್ ಸಂಖ್ಯೆನ ನಮ್ಮ ರೈತ ಬಾಂಧವರು ತಿಳಿಸ್ಕೊಡ್ತೀವಿ. ರೈತ ಬಾಂಧವರು ನಮ್ಮ ನಿಲಯದ ಫೋನ್ ಸಂಖ್ಯೆ 9448640273, ಮತ್ತೊಂದು 9141970272, ಇನ್ನೊಂದು ಸ್ಥಿರ ದೂರವಾಣಿ ಸಂಖ್ಯೆ 9956449. ಚಿತ್ರದುರ್ಗದ ಎಸ್ ಟಿ ಡಿ ಕೋಡ್ ಸಂಖ್ಯೆ 0819. ಈ ನಂಬರ್ಗಳಿಗೆ ಫೋನ್ ಮಾಡಿ ತಮ್ಮ ಸಮಸ್ಯೆಗಳನ್ನು ಸಿದ್ದಪ್ಪರಿಂದ ಕೇಳಿ ಬಗೆಹರಿಸ್ಕೋಬಹುದು. ಸಿದ್ದಪ್ಪರ, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ತೆ. ಶಿವಪ್ರಕಾಶ್ ಸರ್, ನಿಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ತೆ ನಮಸ್ತೆ. ಈಗ ಹೇಮದಳ ಎಸ್ ಸಿದ್ದಪ್ಪ ಅವರು ನಮ್ಮ ಜೊತೆಲೇ ಇದ್ದಾರೆ. ಪ್ರಮುಖವಾಗಿ ಇವರು ಪ್ರಗತಿಪರ ರೈತರು. ಪ್ರಗತಿಪರ ಕೃಷಿ ಪದ್ಧತಿ ಅಂದರೆ ಸಮಗ್ರ ಕೃಷಿನಲ್ಲಿ ಸಮಗ್ರವಾದಂಥ ಒಂದು ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಆರ್ಥಿಕವಾದಂಥ ಒಂದು ಸ್ವಾವಲಂಬನೆಯನ್ನು ಸಾಧಿಸಿ ಆರ್ಥಿಕ ಸದೃಢತೆಯನ್ನು ಕಂಡುಕೊಂಡಿರುವಂಥವರು ಸಿದ್ದಪ್ಪ ಅವರು. ಸಿದ್ದಪ್ಪ ಅವರೇ, ತಮ್ಮ ಪರಿಚಯ ಮಾಡಿಕೊಡಿ, ಹಾಗೂ ಎಷ್ಟು ಎಕರೆ ಕೃಷಿಯನ್ನು ಇಟ್ಕೊಂಡಿದ್ದೀರಿ, ಅದರಲ್ಲಿ ಏನೆಲ್ಲ ಮಾಡ್ತಾ ಇದ್ದೀರಿ? ಯಾಕೆಂದರೆ ಸಮಗ್ರ ಕೃಷಿ ಅಂತಂದರೆ ವಿವಿಧ ಘಟಕಗಳನ್ನು ಸೇರಿಸಿ ಕೃಷಿನಲ್ಲಿ ಹೊಸ ಬದಲಾವಣೆಗಳನ್ನು ಕಂಡುಕೊಂಡು ಒಂದು ಜೀವನವನ್ನು ರೂಪಿಸ್ಕೊಳ್ಳುವಂಥದ್ದು. ಒಂದು ಎಕರೆನಲ್ಲಿ ತಾವು ಏನು ಪವಾಡ ಮಾಡಿದ್ದೀರಿ ಅನ್ನೋದ್ರ ಬಗ್ಗೆ ಒಂದು ಪರಿಚಯ ಮಾಡಿಕೊಡಿ. ಸರ್, ನನ್ನ ಹೆಸರು ಸಿದ್ದಪ್ಪ ಅಂತ, ಹೇಮದಾಳೆ, ಹಿರಿಯೂರು ತಾಲೂಕು. ನಾನು ಹಿಂದೆ ಒಂದು ವಾಡಿ ವಿಲಾಸ ಶುಗರ್ ಫ್ಯಾಕ್ಟರಿಯಲ್ಲಿ ಒಂದು ನೌಕರನಾಗಿ ಕೆಲಸ ಮಾಡ್ತಿದ್ದೆ. ಆಕಸ್ಮಿಕ ಕಾರಣಗಳಿಂದ ಶುಗರ್ ಫ್ಯಾಕ್ಟರಿ ಮುಚ್ಚೋಯ್ತು. ಅಂತ ಸಂದರ್ಭದಲ್ಲಿ ನಮಗೆ ಜೀವನ ಮಾಡೋದಕ್ಕೆ ಸಮಸ್ಯೆ ಆಗ್ಬಿಟ್ಟು ಏನ್ ಮಾಡ್ಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ನಮ್ಮ ಸ್ನೇಹಿತರೊಬ್ಬರು ಬಂದ್ಬಿಟ್ಟು ನಮ್ಗೆ ಒಂದು ಬೋರ್ವೆಲ್ ಹಾಕ್ಸು, ಇರೋ ಒಂದು ಎಕರೆನಾಗಲಿ ಅದರಲ್ಲಿ ಕೃಷಿ ಮಾಡು, ಬಿಟ್ಟು ಬೇರೆ ಏನೋ ಮಾಡೋಕೆ ಒಂದು ಅವಕಾಶ ಇಲ್ಲ ಅಂತ ಹೇಳಿದ್ರು. ಅಂತರ ಅವರ ಒಂದು ನಮ್ಮ ಸ್ನೇಹಿತರ ಸಹಾಯದಿಂದ ಒಂದು ಬೋರ್ವೆಲ್ ಹಾಕ್ಸಿದ್ವಿ, ಸಾಲ ಮಾಡಿದ್ವಿ. ಸಾಲ ಮಾಡಿ ನಾವು ಕೃಷಿನ ಪ್ರಾರಂಭ ಮಾಡಿದಾಗ ಅಲ್ಲಿ ನಮಗೆ ಅನಿಸಿದ್ದು ಇದರಲ್ಲಿ ಏನಾದರೂ ಮಾಡಲೇಬೇಕು ಅನ್ನಿಸ್ತು. ಅವತ್ತು ನಾವು ಪ್ರಾರಂಭ ಮಾಡಿದ ಕೃಷಿ ಮೊದಲು ಶೇಂಗಾ ಹಾಕ್ಕೊಂಡ್ವಿ, ಆಮೇಲೆ ಸಣ್ಣದಾಗ ಒಂದು ರೇಷ್ಮೆ ಹಾಕ್ಕೊಂಡ್ವಿ. ಆ ರೇಷ್ಮೆ ಬೆಳೆ ಶೇಂಗಾ ಬೆಳೆ ಹಾಕೊಂಡಾಗ ನಮಗನ್ನಿಸ್ತು, ಕಮರ್ಷಿಯಲ್ ಆಗಿ ನಮ್ಮ ಪಕ್ಕದಾಗ ಒಬ್ಬರು ರೈತರು ನಾರಾಯಣಾಚಾರ್ಯ ಅಂತೇಳಿ ನಮ್ಮ ದಕ್ಷಿಣ ಕರ್ನಾಟಕದಾಗ ಪ್ರಥಮ ಬಾರಿಗೆ ದಾಳಿಂಬೆ ಹಾಕಿದ್ರು ಸರ್. ಆ ದಾಳಿಂಬೆ ನಾನು ಹಾಕ್ಬೇಕು ಅಂದೆ. ನಾನು ಅವ್ರ ಹೊಲಕ್ಕೂ 1 ರೂಪಾಯಿನಲ್ಲಿ ಕೆಲಸ ಕೂಲಿ ಕೆಲಸ ಮಾಡಕ್ ಹೋಗ್ತಿದ್ದೆ. ಅವ್ರು ನಾವು ಕೇಳಿದ್ರೆ ನಾವು ಹಾಕ್ಬೋದಂದ್ರೆ ನಿನಗೇನು ಬೇಕು ಇದೆಲ್ಲ ಆಗುತ್ತೇನೋ ಅಂತಂದ್ ನಾನು ಬೈತಿದ್ರು. ಆದರೆ ಕುಮಾರ್ ಕಾಡಿಗೆ ಅಂತ ಮಹಾರಾಷ್ಟ್ರದಿಂದ ಒಬ್ಬರು ದಾಳಿಂಬೆ ಗೈಡೆನ್ಸ್ ಬಂದಿದ್ರು. ಅವ್ರನ್ನ ನಾನು, ನನಗೊಂದು ಸ್ವಲ್ಪ ಭಾಷೆ ಪ್ರಾಬ್ಲಮ್ ಇರಲಿಲ್ಲ ಶುಗರ್ ಫ್ಯಾಕ್ಟರಿ ಅಂತ ಹೇಳಿದ್ರಿಂದ ತೆಲುಗು, ತಮಿಳು, ಹಿಂದಿ, ಇಂಗ್ಲೀಷು ಈ ಭಾಷೆಗಳನ್ನ ನನಗೆ ಸ್ವಲ್ಪ ಬರ್ತಿತ್ತು, ಪರಿಚಯ ಇತ್ತು. ಅದರಿಂದ ಅವ್ರು ಮರಾಠಿ ಮಾತಾಡ್ತಿದ್ರು, ಹಿಂದಿ ಮಾತಾಡ್ತಿದ್ರು. ಅವ್ರ ಜೊತೆ ಮಾತಾಡಿ, ಸರ್ ನಾನು ದಾಳಿಂಬೆ ಹಾಕಬೇಕು, ನಾನು 1 ಎಕರೆ ಇದ್ರು ನಾನು ಮಾಡಲೇಬೇಕು ಸಹ ಅಂದೆ. ಅವ್ರು ನನಗೆ ಹೆಲ್ಪ್ ಮಾಡಿದ್ರು, ದಾಳಿಂಬೆ ಹಾಕಿದ್ದೀವಿ. ದೊಡ್ಡ ದೊಡ್ಡ ರೈತರಿಗೆ ಹೇಳ್ತಿದ್ರು, ಅವ್ರು ಯಾರು ಮಾಡಲಿಲ್ಲ. ನಾನು ಅವತ್ತು ಮಾಡಿದೆ, ಒಳ್ಳೆ ಇಳುವರಿ ಬಂತು. 100 ರೂಪಾಯಿನೂ ನಮ್ಮ ಜಮೀನಿನಲ್ಲಿ ಬೆಳೀತಿರ್ಲಿಲ್ಲ, ಅಂತರಲ್ಲಿ 10,000 ಬೆಳಿತೀನಿ ಅಂತ ಹೇಳ್ತಿದ್ದೆ. 10,000 ಬೆಳೆದೆ, ರೇಷ್ಮೆ ಹಾಕಿ ಮತ್ತೆ ಶೇಂಗಾ ಹಾಕಿ 10,000 ಬೆಳೆದೆ. 1,00,000 ಬೆಳಿತೀನಿ ಅಂದೆ. ಎಲ್ಲ ರೀಲ್ ಬಿಡ್ತಾನೆ, ರಿಯಲ್ ಬಿಡಲ್ಲ ಅಂತ ಹೇಳಿದ್ರು. ಅವತ್ತು ನಾನು ದಾಳಿಂಬೆ ಹಾಕಿದಾಗ 20 ರೂಪಾಯಿ 15 ರೂಪಾಯಿ ಕೆಜಿ ಇತ್ತು, ಗಣೇಶ ವೆರೈಟಿ. ಅದರಲ್ಲಿ ನಾನು 1.5 ಲಕ್ಷ 2 ಲಕ್ಷ ರೂಪಾಯಿ ಆದಾಯ ತಗೊಂಡೆ ಸರ್. ಅವತ್ತು ಯಾವಾಗ 94ನೇ ಇಸ್ವಿನಲ್ಲಿ, ಅವ್ರಿಗೆ ನನಗೆ ಬಹಳ ಖುಷಿ ಆಗ್ಬಿಡ್ತು, ಇದರಲ್ಲಿ ಮಾಡಲೇಬೇಕಲ್ಲ ಏನೋ ಸಾಧನೆ ಅಂತ. ಅವ್ರು 3-4 ವರ್ಷ ದಾಳಿಂಬೆ ಬೆಳೆದ್ರು, ಯಾರಿಗೂ ಒಂದು ಅದಕ್ಕೆ ಪರಿಚಯನೇ ಮಾಡಿಸ್ಲಿಲ್ಲ. ಏ ನೀವೆಲ್ಲ ಮಾಡೋಕ್ಕಾಗಲ್ಲ, ನೀವೆಲ್ಲ ಮಾಡೋಕ್ಕಲ್ಲ. ನಾನು 1 ಕೆಜಿ ವರ್ಗ ಇರ್ತೇನೆ ಟಣ್ಣು, ಯಾರೇ ನಮ್ಮ ತೋಟಕ್ಕೆ ಬಂದ್ರೆ ಖಾಲಿ ಮಾಡ್ತಿಲ್ಲ, ಫ್ರೀಯಾಗಿ ಕೊಡ್ತಿದ್ದೆ ಟಣ್ಣುಗಟ್ಟಲೆ ಹಣ್ಣು. ಆ ಹಣ್ಣು ಕೊಟ್ಟಿದ್ರಿಂದ ಜನಗಳು ಇದೆಲ್ಲಿ ಬೆಳೀತೈತೆ ಎಲ್ಲಿ ಬೆಳೀತೈತೆ ಅಂತ ತೋಟ ನೋಡಕ್ ಬಂದ್ರು. ಅದರಿಂದ ಆಕರ್ಷಿತರಾಗ್ಬಿಟ್ರು, ನಾವು ದಾಳಿಂಬೆ ಹಾಕ್ಬೇಕು ಅಂತೇಳಿ ಹೊಸದುರ್ಗ ತಾಲೂಕ್ನಾಗೆ ಒಬ್ರು ನಾಗರಾಜಪ್ಪ ಅಂತ ಹೇಳ್ಬಿಟ್ಟು ಇದನ್ನ ನೋಡ್ಕೊಂಡೋಗಿ ಅವ್ರು ಮಾಡಿದ್ರು, ನಮಗಿನ್ನ ಚೆನ್ನಾಗಿ ಮಾಡಿದ್ರು. 1,00,000 ಬೆಳೆದ್ರು, ಅವ್ರು 1,00,000 ಬೆಳೆದ್ರು. ಅವತ್ತಿನಿಂದ ದಾಳಿಂಬೆ ಪ್ರಚಾರ ಆಯಿತು. ಇವತ್ತಿಗೂ ನನಗೆ ಊರಾಗ ಬಂದ್ರೆ ದಾಳಿಂಬೆ ಸಿದ್ದಪ್ಪ ಅಂದ್ರೆ ಯಾರು ಬೇಕಾದ್ರೂ ಹೇಳ್ತಿದ್ರು. ಅಂತ ಒಂದು ವ್ಯವಸ್ಥೆ. ನಾನು 2 ಟರ್ಮು ಗಣೇಶ ವೆರೈಟಿ ಬೆಳೆದೆ, ಅದು 12 ವರ್ಷ. ಆಮೇಲಿಂದ ಅದು ಬೆಲೆ ಕಡಿಮೆ ಆಯಿತು. ಕಲರು ಬೇಸಿಗೆ ಕಾಲದಲ್ಲಿ ಒಳಗೆ ಬಿಳಿ ಇರ್ತಿತ್ತು, ಮೇಲ್ ಮಾತ್ರ ಒಂಥರ ಎಲ್ಲೋ ಕಲರ್ ಬರ್ತಿತ್ತು. ಈ ಜನಗಳಿಗೆ ಮಾರ್ಕೆಟ್ ದೃಷ್ಟಿಯಿಂದನ ಒಂದು ವೆರೈಟಿ ಬಿಟ್ಟರು, ಕೇಸರ್ ಅಂತೇಳಿ ಭಗವಾ ಅಂತಾರೆ, ಕೇಸರ್ ಅಂತಾರೆ. ಆ ವೆರೈಟಿ ಬಿಟ್ಟಾಗ ನಾವು ಅದು ಬದಲಾಗಬೇಕಂತ ಇನ್ನೂ ಬರ್ತಿದ್ದ ದಾಳಿಂಬೆನ ತೆಗೆದು ಭಗವಾ ಹಾಕಿದ್ವಿ. ಅದನ್ನು 12 ವರ್ಷ ಬೆಳೆದ್ವಿ. ಅಂದು ಕೇವಲ ನಾನು ಭಾಗಾದ್ವಿ ಅಷ್ಟೊತ್ತಿನ ಒಣತಮ್ಮಗಳು ಭಾಗಾದಾಗ ನನಗೆ ಬಂದಿದ್ದು 1 ಎಕರೆ. 1 ಎಕರೆಯಲ್ಲಿ ನಾನು 200 ದಾಳಿಂಬೆ ಗಿಡ ಇಟ್ಕೊಂಡೆ. ಮನೆ ಅವಶ್ಯಕತೆ ಬೇರೆ ಬೇಕಲ್ಲ, ಅಷ್ಟು ಕಮರ್ಷಿಯಲ್ ಮಾಡಿಬಿಟ್ರೆ ದುಡ್ಡನ್ನು ದುಡಿಬಹುದು, ಬೇರೆದೆಲ್ಲ ನಮ್ಗೆ ಅವಶ್ಯಕತೆ ಐತೆ. ಅದಕ್ಕೆ ನಾನೇ ಮಾಡಿದೆ, ಆಹಾರ ಧಾನ್ಯಗಳನ್ನು ಬೆಳಿಬೇಕಾಗಿತ್ತು ಬೆಳಿಬೇಕಾಗಿತ್ತು. ಅದಕ್ಕೆ ನಾನು 200 ಮಾತ್ರ ದಾಳಿಂಬೆ ಗಿಡ ಹಾಕೊಂಡೆ. 200 ದಾಳಿಂಬೆ ಗಿಡ ಹಾಕೊಂಡು ಒಂದು 50 ದುಂಡು ಮಲ್ಲಿಗೆ ಗಿಡ ಹಾಕೊಂಡೆ, ಸೂಜಿ ಮಲ್ಲಿಗೆ ಹಾಕೊಂಡೆ. ಆಮೇಲೆ 2 ಹಸು ತಕೊಂಡೆ, ನಾಟಿ ಹಸುಗಳನ್ನ. ಹಸು ತಕೊಂಡು ನಾನು ಒಂದು ತರಕಾರಿ ಮತ್ತೆ ನಮ್ಗೆ ಬೇಕಾದಂತ ರಾಗಿ ಅದರಲ್ಲೇನೆ ಬೆಳೆಯಕ್ಕೆ ಶುರು ಮಾಡ್ಕೊಂಡ್ವಿ. ಅದ್ರ ಬೆಳೆ ಸ್ವಲ್ಪ ಬೆಳೆದಾಗ ನಮಗೆ ಕೃಷಿ ಇಲಾಖೆ ಪರಿಚಯ ಆಯ್ತು ಸರ್. ಯಾರೋ ಹೇಳಿದ್ರು ಅವ್ರಿಗೆ, ಒಂದ್ ದಿವಸ ಬಂದ್ರು ನಮ್ಮ ಏಡಿಯೇ ಬಂದ್ರು, ಏನ್ ಮಾಡ್ತಿದ್ಯಾ ಇದೆಲ್ಲ ಅಂದ್ರೆ, ಸರ್ ನಾನು ಇದೆಲ್ಲ ಈ ತರ ನಮ್ಗೆ ಅವಶ್ಯಕತೆ ತಕ್ಕಂತೆ ಮಾಡಿ, ಇದು ಎಂತ ಕೃಷಿ ಅಂತ ನನಗೆ ಗೊತ್ತಿಲ್ಲ ಸರ್. ನನಗೆ ಅವಶ್ಯಕತೆ ಐತೆ ರಾಗಿ ಬೇಕು, ಅಲ್ಲಿ ಒಂದು ಮೂಲೆಗೆ ರಾಗಿ ಹಾಕ್ಯಂತೀನಿ, ಈಗ ಹೂವು ಬೇಕು ಒಂದ್ ಕಡೆ ಹೂವು ಹಾಕೊಂಡಿದ್ನಿ, ಒಂದೆರಡು ಬದನೆ ಗಿಡ ಹಾಕ್ಯಂತೀನಿ, ತರಕಾರಿ ಹಾಕ್ಯಂತೀನಿ, 2 ತೆಂಗಿನ ಗಿಡ ಹಾಕೊಂಡಿದ್ದೀನಿ. ಒಟ್ಟಿ ನನ್ನ ಅವಶ್ಯಕತೆ ಇದ್ರಲ್ಲಿ ಪೂರೈತು, ಅದಕ್ಕೆ ಮಾಡ್ತಿದ್ದೀನಿ. ಇದನ್ನ ನಾವು ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳ್ತೀವಿ ಅಂದ್ರು. ಯಾರೋ ಕೃಷಿ ಅಧಿಕಾರಿಗಳು ಅವು ಬಂದಾಗ, ಆಯ್ತು ನಮ್ ಜೊತೆ ಬಾ ನೀನು, ಇದಕ್ಕೆ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಸಾಕಷ್ಟು ಮಾಹಿತಿ ಕೊಡ್ತೀವಿ ಅಂದ್ರು. ಅವಾಗ ನಮ್ಮ ಕೃಷಿ ಇಲಾಖೆ ಪರಿಚಯ ಆಯ್ತು, ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಪರಿಚಯ ಆಯ್ತು, ಅಲ್ಲಿಂದ ಶಿವಮೊಗ್ಗ ಯೂನಿವರ್ಸಿಟಿ ಪರಿಚಯ ಆಯ್ತು. ಬರ್ತಾ ಈ ಸಮಗ್ರ ಕೃಷಿ ಪದ್ಧತಿಯನ್ನ, ಸಾವಯವ ಕೃಷಿ ಪದ್ಧತಿಯನ್ನ, ಆಮೇಲೆ ಸುಸ್ಥಿರ ಕೃಷಿ ಪದ್ಧತಿಯನ್ನ ವೈಜ್ಞಾನಿಕವಾಗಿ ಮಾಡುವಂತ ಇದನ್ನ ನಾನು ನಮ್ಮ ಕೆವಿಕೆಯಿಂದ ಕೃಷಿ ವಿಜ್ಞಾನ ಕೇಂದ್ರ ಬೊಬ್ಬರ್ ಫಾರಂನಿಂದ ಕಲ್ತ್ಕೊಂಡೆ. ಅಲ್ಲಿ ನಮಗೆ ಎಲ್ಲ ಶಿವಮೊಗ್ಗ ಪರಿಚಯ ಆಯಿತು, ನಮ್ಮ ಜಿ ಕೆವಿಕೆ ಪರಿಚಯ ಆಯಿತು, ಹೆಸರುಘಟ್ಟ ಪರಿಚಯ ಆಯಿತು, ದೊಡ್ಡ ದೊಡ್ಡ ಕಾರ್ಯಕ್ರಮ ಎಲ್ಲ ವಿಜ್ಞಾನಿಗಳು ನಮ್ಮ ತೋಟಕ್ಕೆ ಬಂದರು. ಒಂದ್ ದಿವಸ ಕೇಳಿದ್ರು, ನಿಮ್ದು ಒಂದು ಏನೋ ಬಹಳ ಕೃಷಿಯಲ್ಲಿ ವೈವಿಧ್ಯತೆ ಐತಂತೆ, ಒಂದು ಅರ್ಧ ಗಂಟೆ ಮಾತಾಡಬಹುದಂತ ನಮ್ಮ ಜಿ ಕೆ ವಿಕೆ ಅಂತ ಕೆಲವು ವಿಜ್ಞಾನಿಗಳು. ಆಯ್ತು ಸರ್ ಮಾತಾಡ್ರಿ ಅಂದೆ. ಮಾತಾಡ್ರಿ ಅಂದಿದ್ದಕ್ಕೆ ಅವ್ರು ಹೇಳಿದ್ರು, ಒಂದು ಅರ್ಧ ಗಂಟೆ ಫೋನ್ನ ಮಾತಾಡಿದ್ ನಮ್ಗೆ ಸಫಿಷಿಯಂಟ್ ಆಗ್ಲಿಲ್ಲ, ನಿಮ್ಮ ಊರಿಗೆ ಬರ್ತೀವಿ ಒಂದಿನ ಟೈಮ್ ಕೊಡ್ತೀಯ ಅಂದ್ರು. ಸರ್ ನೀವು ಯಾವಾಗಾದ್ರೂ ಬರ್ರಿ ಅಂದೆ. ಒಂದು ದಂಡೆ ಬಂತು. ನೋಡಿ ಸಿದ್ದಪ್ಪ ಅವರೇ, ನೀವು ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ಅಪಾರವಾದ ಜ್ಞಾನವನ್ನ ತುಂಬಿಕೊಂಡಿದ್ದೀರಿ, ಸಾಕಷ್ಟು ಅನುಭವಶೀಲರಾಗಿದ್ದೀರಿ. ಹಾಗಾಗಿ ಈಗ ನಮಗೆ ಕರೆಗಳು ಬರ್ತಾ ಇದಾವೆ. ರೈತರು ಕರೆ ಮಾಡಿ ತಮಗೆ ಸಲಹೆಯನ್ನು ಕೇಳ್ತಾ ಇದ್ದಾರೆ, ಪ್ರಶ್ನೆಗಳನ್ನ ಕೇಳ್ತಾರೆ. ನಿಮ್ಮ ಅನುಭವಗಳನ್ನ ಅವರಿಗೆ ಹಂಚ್ಕೊಳ್ಳಿ. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಚಂದ್ರಶೇಖರ್ ಅಂತ ಸರ್, ಶಿರಾ ತಾಲೂಕು ಹೊನ್ನಗೊಂಡನಹಳ್ಳಿ, ಶಿರಾ ತಾಲೂಕು ತುಮಕೂರು ಡಿಸ್ಟ್ರಿಕ್ಟ್. ಹೊನ್ನಗೊಂಡನಹಳ್ಳಿ ಚಂದ್ರಶೇಖರ್. ಚಂದ್ರಶೇಖರ್ ಪ್ರಶ್ನೆ ಕೇಳ್ರಿ ಸಿದ್ದಪ್ಪ ಅವರಿಗೆ. ಸಿದ್ದಪ್ಪ ಸರ್ಗೆ ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಇದು ಇಷ್ಟೊಂದು ಸಾಧನೆ ಮಾಡಿರೋದಕ್ಕೆ ನಿಮ್ಗೆ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸರ್. ಯಾಕಂದ್ರೆ ನಮ್ಮ ಪ್ರದೇಶದಲ್ಲಿ ಇನ್ನೇನು ಶಿರಾ ಮತ್ತೆ ಹಿರಿಯೂರು ಒಂದೇ ಹವಾಮಾನಿದ್ದಾವೆ ಸರ್. ಹಾಗಾಗಿ ಸಾಕಷ್ಟು ಇದನ್ನ ಸಂಕಷ್ಟಗಳನ್ನ ಎದುರಿಸಿ ನಾವು ನೀವು ಎದುರಿಸಿದೀರಾ? ಹೌದು ಸರ್. ಕೆಲವು ಸಂದರ್ಭಗಳಲ್ಲಿ ಹೌದು ಸರ್. ಆದ್ರೂ ಇಷ್ಟೊಂದು ಎದುರಿಸಿ ಹೊರ ಪ್ರದೇಶ ಆಗಿದ್ರು ಅಷ್ಟೊಂದೆಲ್ಲ ಸಮಸ್ಯೆ ಎದುರಿಸಿ ಒಳ್ಳೆ ಸಾಧನೆ ಮಾಡಿದೀರ ಸರ್. ಮಾಡ್ಬೇಕು ಸರ್. ಇದು ನಿಜಕ್ಕೂ ರೈತರಿಗೆ ಮಾರ್ಗದರ್ಶನವಾಗಿರುತ್ತೆ. ಹೌದು ಸರ್. ಪ್ರಶ್ನೆ ಕೇಳಿ ಚಂದ್ರಶೇಖರ್. ಸರ್ ಈಗ ಈ ಸಮಯದಲ್ಲಿ ಹೌದು ಸರ್ ಅದೇ ಸರ್ ಹವಾಮಾನ ವೈಪರೀತ್ಯ ಇರೋದ್ರಿಂದಾಗಿ ಸರ್ ಸಮಗ್ರ ಕೃಷಿ ಹತ್ತ ಹೋಗೋದು ಬಹಳ ಉತ್ತಮವಾದಂತದ್ದು. ಹೌದು ಸರ್. ಅದೊಂದು ಅವಶ್ಯಕತೆ ಏನಾಗುತ್ತಿದೆ ಅಂತ. ಸರ್ ಅದೇನೆ ಈಗ ನಾವು ಏಕ ಬೆಳೆಗೆ ಹೋಗ್ಬಿಟ್ಟು ಹೌದು ಸರ್ ಬರೀ ರೇಷ್ಮೆ ಅಡಕೆ ತೆಂಗು ಈ ರೀತಿ ಹೋಗಿದೀವಿ. ಹೌದು ಸರ್. ಇನ್ನೊಂದು 2 ಎಕರೆ ಜಮೀನ್ ಇದೆ. ಹೌದು ಸರ್. ಖಾಲಿ ಜಮೀನು. ಹಾ ಸರ್. ಅದ್ರಲ್ಲಿ ಯಾವ ರೀತಿ ಅಳವಡಿಸ್ಕೋಬಹುದು ಬೆಳೆಗಳನ್ನು? ಯಾವ ರೀತಿ ಅಳವಡಿಸ್ಕೋಬೇಕು ಸರ್? ನಿಮ್ ಭೂಮಿ ಯಾವ್ದು ಅಂತ ಹೇಳಿದ್ರೆ, ಕಪ್ಪು ಮಣ್ಣ ಅಥವಾ ಕೆಂಗ್ಲು ಮಣ್ಣ ಅಥವಾ ಮಸಾರಿನ ಯಾವ್ದಂತ ಹೇಳಿದ್ರೆ ಭೂಮಿ ಯಾವ್ದು? ಮರಳು ಮಿಶ್ರಿತ ಕೆಂಪು. ಮರಳು ಮಿಶ್ರಿತ ಆದ್ರೆ ಒಳ್ಳೆ ಸೂಟಬಲ್ ಸರ್. ನಿಮ್ಗೆ ನೀರಾವರಿ ವ್ಯವಸ್ಥೆ ಮಾಡ್ಕೊಳಕ್ ಏನಾದ್ರೂ ವ್ಯವಸ್ಥೆ ಇದೆಯಾ? ಬೋರ್ವೆಲ್ ಆಯ್ತಾ ಅಥವಾ ಕೆರೆ ಆಶ್ರಯ ಆಯ್ತಾ ಚಾನಲ್ ಆಯ್ತಾ? ನೀರಾವರಿ ಇದೆ ಸರ್. ನೀರಾವರಿ ಇದೆ. ನೀರಾವರಿ ಇದ್ರೆ ನೀವು ಮಾಡಬಹುದು ಸರ್, ತೋಟಗಾರಿಕೆ ಬೆಳೆಗಳನ್ನ ಮಾಡಬಹುದು. ಯಾವ್ಯಾವ ಬಗೆಯ ತೋಟಗಾರಿಕೆ ಮಾಡಬಹುದು ಅಂತ ಹೇಳಿ ಅವ್ರಿಗೆ. ತೋಟಗಾರಿಕೆ ಅಂದ್ರೆ ಇವತ್ತು ಕಮರ್ಷಿಯಲ್ ಆಗಿ ನಮ್ಮ ದಾಳಿಂಬೆ ಇವತ್ತು ಅತ್ಯಂತ ರೈತನ ಕೈ ಹಿಡಿದಿರೋದಂದ್ರೆ ಈಗ 3 ವರ್ಷದಿಂದ ದಾಳಿಂಬೆ ಸರ್. ನಾವು ದಾಳಿಂಬೆ ಬಗ್ಗೆನೆ ಸಾಕಷ್ಟು ಇದು ಮಾಡ್ತಿದೀವಿ. ನೀವು ಜಾಸ್ತಿ ಹಾಕ್ಬೇಡ್ರಿ. 2 ಎಕರೆ ಜಮೀನ ಅಂತಂದ್ರೆ 100-300 ಒಂದು ಎಕರೆ ಜಮೀನು ದಾಳಿಂಬೆ ಹಾಕೊಳ್ರಿ. ಒಂದು ಆಹಾರ ಧಾನ್ಯಗಳು ಬೆಳೆಯೋಕ್ಕೆ ಕೆಲವು ಜಾಗನ ಸೀಮಿತ ಮಾಡ್ರಿ. ಆಮೇಲೆ ಕೃಷಿ ಅರಣ್ಯ ಬೆಳೆಸಿ ಆಮೇಲೆ ನೀವು ಕಡ್ಡಾಯ ಒಂದು ನಾಟಿ ಹಸು ಇಟ್ಕೋಬೇಕು ಸರ್. ನಾಟಿ ಹಸು ಇಟ್ಕೋಬೇಕು. ಅದರಲ್ಲಿ ಇವತ್ತು ನಾವೇನು ಒಂದು ನಾಟಿ ಹಸು ಇಟ್ಕೊಳೋದ್ರಿಂದನ ಅದರ ಸಗಣಿನ ಗೊಬ್ಬರವಾಗಿ ಪರಿವರ್ತನೆ ಮಾಡ್ಕೋಬಹುದು. ಇನ್ನೂ ಒಳ್ಳೆ ಗೊಬ್ಬರ ಮಾಡ್ಬೇಕಂದ್ರೆ ಒಂದು ಬಯೋಗ್ಯಾಸ್ ಪ್ಲಾಂಟ್ ನಮ್ಗೆ ಸರ್ಕಾರ ಸಹಾಯ ಮಾಡ್ತದೆ. ಒಂದು ಬಯೋಗ್ಯಾಸ್ ಪ್ಲಾಂಟ್ ಗೋಬರ್ ಗ್ಯಾಸ್ ಅಂತಾರಲ್ಲ ಅದನ್ನ ಹಾಕೋಬೇಕು. ಆ ಬಂದಂತ ಸ್ಲರಿನ ನೀವು ಕಾಂಪೋಸ್ಟ್ ಮಾಡೋದಕ್ಕೆ ಅಥವಾ ಎರೆಹುಳು ಗೊಬ್ಬರ ಮಾಡೋದಕ್ಕೆ ಬಳಸ್ಕೋಬಹುದು. ಇಲ್ಲ ನೇರವಾಗಿ ಸ್ಲರಿ ಹಾಕ್ಬಹುದು. ಜೀವಾಮೃತ ಮಾಡಬಹುದು. ಒಂದು ಹಸುವಿನ ಗೊಬ್ಬರನ ಕನಿಷ್ಠ 20-30 ಎಕರೆಗೆ ಕೊಡೋಂತ ವ್ಯವಸ್ಥೆ ಇರುತ್ತೆ ಸರ್. ಅದನ್ನ ಮಾಡ್ಕೊಂಡ್ರೆ ನೀವು ಕೃಷಿ ಅರಣ್ಯ ಮಾಡ್ಕೊಂಡು ಆಹಾರ ಧಾನ್ಯಗಳು ಬೆಳ್ಕೊಂಡು ಹಣ್ಣಿನ ಬೆಳೆಗಳು ಬೆಳ್ಕೊಂಡು ನಿಮ್ಮ ಅವಶ್ಯಕತೆ ಇವತ್ತು ನೋಡ್ರಿ. ನಾವು ಎಲ್ಲಿಗಾನ ಹೋದಾಗ ಹಣ್ಣು ತಗೊಂತೀವಿ. ಮಾವಿನ ಹಣ್ಣು ಸೀಸನ್ನಾಗ ಮಾವಿನ ಹಣ್ಣು ತಗೊಂತೀವಿ. ಮೋಸಂಬೆಗೆ ಮೋಸಂಬೆ, ಸೇಬು, ದಾಳಿಂಬೆ, ಸಪೋಟ, ಕಿತ್ತಲೆ, ನಿಂಬೆ ಇವೆಲ್ಲವನ್ನು ತಗೋಬೇಕಾದ್ರೆ ದುಬಾರಿ ಆಗ್ತವೆ. ಬಾಳೆಹಣ್ಣು ತಗೋಬೇಕಾದ್ರೆ ಹಬ್ಬ ಬಂದಾಗ 100 ರೂಪಾಯಿಗೆ 1 ಕೆಜಿ ಬಾಳೆಹಣ್ಣು ಆಗುತ್ತೆ, 3 ರೂಪಾಯಿಗೆ 1 ಬಾಳೆ ಎಲೆ ಆಗುತ್ತೆ. ತಗೊಂಡ್ಲಾರ್ದ ನಾವು 5 ತಗೋಬೇಕು ಅಂದ್ರೆ 2 ತಗೊಂತೀವಿ, ಕಟ್ ಮಾಡಿ ಪೀಸ್ ಮಾಡ್ತೀವಿ. ಅದ್ರ ಬದಲು ಗುಂಪು ಬಾಳೆ ಅಂತ ಅಲ್ಲಲ್ಲಲ್ಲಿ ಒಂದು ನಾಲ್ಕೈದು ವೆರೈಟಿ ಬಾಳೆಗಳು ಹಾಕೊಂಡ್ರೆ ಎಲ್ಲಾ ವಿಟಮಿನ್ಸ್ ಸಿಗೋಂತ ಬಾಳೆ ಸಿಗುತ್ತೆ. ಹಬ್ಬ ಹರಿದಿನಗಳಿಗೆ ಬಾಳೆ ಎಲೆ ಆಗುತ್ತೆ, ಬಾಳೆ ಹಣ್ಣು ಸಿಗುತ್ತೆ. ಅದಕ್ಕೆ ತ್ಯಾಜ್ಯನ ಗೊಬ್ಬರವಾಗಿ ಬಳಕೆ ಮಾಡ್ಕೋಬಹುದು. ಆಮೇಲಿಂದ ನಿಂಬೆಹಣ್ಣು, ಒಂದು ನಿಂಬೆಹಣ್ಣು 5 ರೂಪಾಯಿ 6 ರೂಪಾಯಿ ವರೆಗೂ ಆಗುತ್ತೆ. ನಾವೇ 2 ಗಿಡ ಇಟ್ಕೊಂಡ್ರೆ 1000 ನಿಂಬೆಕಾಯಿ ಬಿಡುತ್ತೆ. ಸಪೋಟ 1 ಗಿಡ ಇಟ್ಕೊಂಡ್ರೆ 1000 ಸಪೋಟ ಬಿಡುತ್ತೆ. ಮಾವಿನ ಗಿಡ ಒಂದು 3-4 ವೆರೈಟಿ ಐತೆ, ಒಂದೊಂದು ವೆರೈಟಿ ಇಟ್ಕೊಂಡ್ರೆ ನಾವು ಒಂದು ಸುಮಾರು ನಾವು ತಿಂದು ಮಕ್ಳು ಮರಿಗೆ ಸಂಬಂಧಿಕರಿಗೆ ಸ್ನೇಹಿತರು ಕೊಟ್ಟು ಹೆಚ್ಚಾಗಿ ಮಾರಾಟ ಮಾಡಬಹುದು. ಆಮೇಲೆ ಬಳ್ಳಿ ತರಕಾರಿಗಳು, ಎಂತ ಸವುಳು ಭೂಮಿನಲ್ಲಿ ಒಂದು ಕುಂಡದಲ್ಲಿ ಬೀಜ ಹಾಕಿ ಒಂದು ಚಪ್ರ ಹಾಕಿದ್ರೆ ಯಾವುದೇ ವಿಧವಾದ ತರಕಾರಿನ ಬೆಳಕಬಹುದು ನಾವು. ಆಮೇಲೆ ಬೆಂಡೆ ಬೆಳಿಬಹುದು, ಆಗ್ಲ ಬೆಳಿಬಹುದು. ಇವತ್ತು ಒಂದು ಕುಂಡಗೊಳಗೆ ಪಾಲಿಥಿನ್ ಪೇಪರ್ಗೊಳಗೆ ಸಣ್ಣ ಸಣ್ಣ ಟ್ರೇಗೊಳಗೆ ಮಣ್ಣು ಗೊಬ್ಬರ ಹಾಕ್ಬಿಟ್ಟು ನಾವು ಕೊತ್ತಂಬರಿ ಮೆಂತ್ಯ ಎಂತ ಬೀಜಗಳನ್ನ ಹಾಕಿ ಸೊಪ್ಪಿನ ತರಕಾರಿಗಳನ್ನ ಅದ್ಭುತ ಬೆಳಿಬಹುದು. ಮದುವೆನಲ್ಲಿ ಕುಡಿದು ಬಿಸಾಕ್ತಾರೆ ಲೋಟ್ಗಳು, ಅದರಲ್ಲಿ ಮಣ್ಣು ತುಂಬಿಟ್ಟು 2 ಬೀಜ ಹಾಕಿ ಒಂದ್ ಕಡೆ ಇಟ್ಟು ನೀರು ಸ್ಪ್ರೇ ಮಾಡೋದ್ರಿಂದ ಅದ್ಭುತವಾದಂತಹ ತರಕಾರಿ ಬೆಳಿಬಹುದು, ತಾಜಾ ತರಕಾರಿ. ಇಂತ ವ್ಯವಸ್ಥೆ ಬೇಕಾದಷ್ಟಿದೆ, ನಮಗೆ ಜಾಗ ಬೇಕು, ಬಂಡೆ ಮೇಲೆ ಬೆಳಿಬಹುದು. ನೋಡಿ ಈಗ ಸಿದ್ದಪ್ಪ ಅವರು 1 ಎಕರೆನಲ್ಲಿ ಏನೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತಾಡಿದ್ರು. ಈಗ ನಿಮ್ಗೆ 3 ಎಕರೆ 2 ಎಕರೆ ಜಮೀನ್ ಇದೆ ಅಂತ ಹೇಳಿದ್ರಿ, ಹಾಗಾಗಿ ನೀವು ಈ ತರದ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸ್ಕೊಳ್ಳೋದ್ರಿಂದ ಒಂದು ಆರ್ಥಿಕವಾದಂತ ಆದಾಯನ ನೋಡಬಹುದು. ಯಾಕಂದ್ರೆ ಏಕ ಬೆಳೆಗೆ ನಾವು ಒಂದು ಸ್ಟಿಕನ್ ಆದ್ರೆ ಸೀಮಿತ ಆಗಬಾರ್ದು ಅನ್ನುವಂಥದ್ದು, ಆದಾಗ ಅದು ಲಾಭವಾಗಬಹುದು. ಈ ಒಂದು ಪರಿಸ್ಥಿತಿಯಿಂದ ನಾವು ಹೊರಗೆ ಬರಬೇಕು ಅಂತ ಅಂದ್ರೆ ಈ ತರದ ಒಂದು ಕೃಷಿ ಪದ್ಧತಿಯನ್ನು ಅಳವಡಿಸ್ಕೋಬೇಕು ಅನ್ನೋದನ್ನ ಸಿದ್ದಪ್ಪರು ಹೇಳ್ತಾ ಇದ್ದಾರೆ. ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ನಾವು ಭಾವಿಸ್ಕೊಳ್ತೀವಿ. ಸರ್ ಅವ್ರದ್ದು ಇದು ಕೊನೆಗೆ ಅವ್ರದ್ದು ದೂರವಾಣಿ ಸಂಖ್ಯೆನ ಹೇಳಿ ಸರ್. ಹೇಳಿ ಸಿದ್ದಪ್ಪರೇ, ನಿಮ್ಮ ಮೊಬೈಲ್ ನಂಬರ್ ಹೇಳಿ. ನನ್ನ ದೂರವಾಣಿ ಸಂಖ್ಯೆ 9606 2 8 9 6 0 6 2 8 9 2 3 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 2 9 ಅವರಿಂದ ಪಡ್ಕೊಳ್ಳಿ, ಅವರು ಯಾವಾಗಲೂ ಕೂಡ ಮುಕ್ತವಾಗಿದ್ದಾರೆ. ಹೌದು, ಸ್ವೀಕರಿಸಿ ಜಗದೀಶ್. ಹಲೋ, ಹಲೋ, ಹಲೋ, ನಮಸ್ತೆ ಸರ್. ನಮಸ್ಕಾರ, ನಿಮ್ ಹೆಸರು ಹೇಳ್ರಿ? ಹನುಮಂತಾಪುರದಿಂದ. ಹೊನ್ನೂರಾಲಿ ಅವರೇ, ಹೊನ್ನೂರಾಲಿ ಅವರು ಈಗ ನಮ್ ಜೊತೆ ಸಿದ್ದಾಪುರ ಇದ್ರೆ, ಪ್ರಗತಿಪರ ಕೃಷಿಕರು. ನಿಮ್ ಪ್ರಶ್ನೆ ಕೇಳಿ. ನಮಸ್ತೆ ಸಿದ್ದಾಪುರಿಗೆ. ನಮಸ್ತೆ ಸರ್. ಸರ್, ನನ್ ಪ್ರಶ್ನೆ ಏನಂದ್ರೆ, ಹೇಳಿ ಸರ್. ಈಗ 1 ಎಕರೆಯಲ್ಲಿ ನೀವು ಸಮಗ್ರ ಕೃಷಿ ಮಾಡಿದಿರಿ. ಹ್ಞೂ ಸರ್. ನಮ್ಗೆ ಹೆಂಗಂದ್ರೆ, ನಿಮಗೆ ತಿಂಗಳಿಗೆ ಎಷ್ಟು ಆದಾಯ ಬರುತ್ತೆ ಅಥವಾ ನೀವು ಯಾವ್ದಾದ್ರ ಮೂಲಕ ಎಷ್ಟೆಷ್ಟು ಆದಾಯ ಗಳಿಸ್ತೀರಿ ಅನ್ನೋದು ಒಂದು ಸ್ವಲ್ಪ ನನಗೆ ಕುತೂಹಲ ಇದೆ. ಹೌದು ಸರ್. ಹಾಗಾಗಿ ನೀವು ಎಷ್ಟು ಒಂದು ತಿಂಗಳಿಗೆ ಕಳಿಸ್ತೀರಿ ಅನ್ನೋದೊಂದು ನನಗೆ. ಸರ್, ಈಗ ನಾವು ಮುಂಚೆ ದಾಳಿಂಬೆ ಹಾಕೊಂಡಿದ್ವಿ, ಆಮೇಲೆ ಹೂವಿನ ಗಿಡ ಹಾಕೊಂಡಿದ್ವಿ. ಈಗ ನಾವೇನ್ ಮಾಡಿದ್ವಿ ಅಂದ್ರೆ, ಕಾಲಕ್ ತಕ್ಕಂತ ಒಂದು ಬದಲಾವಣೆ ಮಾಡ್ಕೊಂಡಿದ್ವಿ. ಯಾಕಂದ್ರೆ 12-13 ವರ್ಷ ದಾಳಿಂಬೆ ಬೆಳೆದ್ವಲ್ಲ, ಹಳೇದಾತು ತೋಟ ತೆಗೆದಿದ್ವಿ. ಈಗ ನಮಗೂ ಒಂದು ರೋಗ ಎಂತದಂತ ಹೇಳಿದ್ರೆ, ಎಲ್ಲರೂ ಅಡಿಕೆ ಹಾಕ್ತಾರೆ, ನಾವು ಅಡಿಕೆ ಹಾಕ್ಬೇಕು. ನಾವು ಇದನ್ನ ಕಮರ್ಷಿಯಲ್ ಆಗಿ ಬೇರೆ ಬೆಳಿಬೇಕು ಅಂದ್ರೆ, ನಮ್ಮ ಮನೆಗಳಿಗೆ ನಮ್ಮ ಹೆಂಡತಿ ಮಕ್ಕಳು ಎಲ್ಲ ಕೇಳ್ತಾರೆ, ಅವರೆಲ್ಲ ಹಾಕಿದಾರೆ ನೀನೇನೋ ಮಾಡ್ತೀಯ, ನೀನು ಹಾಕ್ಬೇಕು ಅಂತ ಹಾಕಿದೀವಿ. ಸಮಗ್ರ ಕೃಷಿನೇ ಮಾಡ್ಬೇಕು, ಅಡಿಕೆ ಹಾಕಿದ್ರು ಸಮಗ್ರ ಕೃಷಿ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದನ ಮಾಡ್ತಿದ್ವಿ ಸರ್. ನಮ್ದೀಗ 4 ವರ್ಷ ಆಗಿದೆ ಅಡಿಕೆ ಹಾಕಿ, ಈಗ ಅಲ್ಲೊಂದಿಲ್ಲೊಂದು ಒಂಬಳೆ ಬರಕ್ ಶುರುವಾಗಿದೆ. ಅದರಲ್ಲಿ ನಾವು ಸಮಗ್ರ ಕೃಷಿಯಿಂದ ಯಾವ ತರ ಮಾಡ್ಕೋಬೇಕು ಅಂದ್ರೆ, ಮತ್ತೆ ಪರಿವರ್ತನೆ ಮಾಡ್ಕೊಂಡಿದೀವಿ. ಈಗ ಒಂದು ಎಷ್ಟು ಗಿಡ ಅಡಿಕೆ ಗಿಡ ಹಾಕಿದಿರಿ? 600 ಅಡಿಕೆ ಗಿಡ ಹಾಕಿದ್ವಿ ಸರ್. 600 ಅಡಿಕೆ ಗಿಡ ಹಾಕಿ ಇನ್ನೆಷ್ಟು ಉಳಿತು ಭೂಮಿ ಸಿದ್ದಪ್ಪ? 600 ಅಡಿಕೆ ಗಿಡ ಹೊಲ ಫುಲ್ ಆಗೈತೆ. ಫುಲ್ ಆಗೈತೆ. ಅಂತರ ಬೆಳೆಗಳು ಏನೇನು ಬೆಳೆ? 600 ಅಡಿಕೆ ಗಿಡ ಅಡಿಕೆ ಫುಲ್ ಆಗೈತೆ. ಬದುಗಳಲ್ಲಿ ಮೊದ್ಲೆ ಏನು ಮಲ್ಲಿಗೆ ಹಾಕೊಂಡಿದ್ವೋ ಅದಕ್ಕೆ ಜಾಗ ಇಲ್ದಂಗ ಆಗಿದ್ದಕ್ಕೆ ನಾವು ಬದುನಲ್ಲೇ 25 ಮಲ್ಲಿಗೆ ಗಿಡ ಹಾಕೊಂಡಿದ್ವಿ. ಒಂದ್ 25 ದುಂಡು ಮಲ್ಲಿ ಹಾಕೊಂಡಿದ್ವಿ. ಆಮೇಲೆ ಅದೇ ಜಮೀನಿನಲ್ಲಿ ಒಂದು ಕೊಟ್ಟಿಗೆ ಮಾಡ್ಕೊಂಡಿದ್ವಿ. ಅದರಲ್ಲಿ 3 ನಾಟಿ ಹಸು ಇದಾವೆ, ಅಮೃತ್ ಮಹಲ್ ಅಂತ ನಾಟಿ ಹಸುಗಳಿದಾವೆ. ಒಂದು ಬಯೋಗ್ಯಾಸ್ ಐತೆ. ಆಮೇಲಿಂದ ನಾವು ಗುಂಪು ಬಾಳೆ ಅಂತೇಳಿ ಒಂದು 3-4 ಕಡೆಯಿಂದ ಬಾಳೆ ಹಾಕೊಂಡಿದ್ವಿ. ನಾವು ಬಾಳೆಹಣ್ಣು ಇವತ್ತು ಬಂದ್ರೂ ನಮ್ಮ ತೋಟಕ್ಕೆ ಬಾಳೆ ಗಿಡ ಐತೆ, ಬಾಳೆಹಣ್ಣು ಇದಾವೆ, ನಮ್ಮ ಮನೆ ಅವಶ್ಯಕತೆ ಪೂರೈಸ್ತೈತೆ. ಹೌದು ಸಿದ್ದಪ್ಪರೆ, ಈಗ ಅವ್ರು ಕೇಳ್ತಾ ಇರೋದು, ಅಡಿಕೆ 600 ಗಿಡ ಅಡಿಕೆ ಗಿಡ ಹಾಕೊಂಡಿದ್ದೀರಿ, ಈಗ 4ನೇ ವರ್ಷದಲ್ಲಿ ಇದೆ, ಅದು ಬೆಳೆ ಬರಕ್ಕೆ ಶುರುವಾದ್ರೆ 600 ಗಿಡದಲ್ಲಿ 5ನೇ ವರ್ಷದಿಂದ ನಿಮಗೆ ಬೆಳೆ ಶುರುವಾಗುತ್ತೆ, ಎಷ್ಟು ಬರುತ್ತೆ ವಾರ್ಷಿಕ ಆದಾಯ ಹೇಳಿ ಸರ್. ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ 5-6 ಅಡಿಕೆ ಗಿಡ ಕೊಟ್ಟಿದ್ರು. ಈಗ 5-6 ವರ್ಷ ಮುಂಚೆನೆ ಅವನ್ನ ನಾವು ನಾಟಿ ಮಾಡಿದ್ವಿ. ಅದು ಈ ವರ್ಷ ನಮಗೆ ಬೆಳೆ ಬಂದೈತೆ. ಒಂದು ಗಿಡಕ್ಕೆ ನಮ್ಗಿನ್ನ ಅದು ಅಡಿಕೆ ಬಗ್ಗೆ ಅಷ್ಟೊಂದು ಅನುಭವ ಇರಲಿಲ್ಲ. ಆದ್ರೂ ಆ ವಾರ ಗಿಡನ ನಾರ್ಮಲ್ ಆಗಿ ನಾವು ಹೆಚ್ಚಿನ ಒಂದು ಪೋಷಕ ಏನೋ ಮಾಡಿಲ್ಲ, ಪ್ರತಿ ಗಿಡಕ್ಕೂ 1 ಕೆಜಿ ಒಣ ಅಡಿಕೆ ಬಂದೈತೆ. ಇವತ್ತು 6 ಗಿಡಕ್ಕೆ 6 ಕೆಜಿ ಒಣ ಅಡಿಕೆ ಬಂದೈತಿ. ಅಂದ್ರೆ 600 ಗಿಡಕ್ಕೆ 600 ಕೆಜಿ ಬರುತ್ತೆ, 6 ಕ್ವಿಂಟಲ್ ಅಡಿಕೆ ಬರುತ್ತೆ. ಇವತ್ತು ರೇಟು ಗುಣಮಟ್ಟದ ಅಡಿಕೆಗೆ 70,000 ರೂಪಾಯಿ 60,000ರಿಂದ 70,000 ರೂಪಾಯಿ ಇದೆ. ಅಂದ್ರೆ 30 ಅಂದ್ರೆ ವಾರ್ಷಿಕವಾಗಿ 300,000 ರೂಪಾಯಿಯನ್ನ 5ನೇ ವರ್ಷದಿಂದ ಸಿದ್ದಪ್ಪ ಅವರು ಅದೇನ ಅಡಿಕೆ ತೋಟದಿಂದ ಪಡಿತಾರೆ. ಹಾಗೇನೆ 3 ಹಸುಗಳು ಸಾಕಿದಿರಿ ಅಂತ ಹೇಳಿದ್ರೆ ಸಿದ್ದಪ್ಪ ಅವರೇ ಅವ್ರಿಗೆ ಮನೋರಲ್ಲಿ ಅವ್ರು ಕೇಳ್ತಾ ಇದಾರೆ, 3 ಹಸುಗಳಿಂದ ಏನ್ ಆದಾಯ ತೆಗಿತಿದ್ರೆ ತಿಂಗಳಿಗೆ ಹೇಳಿ ಸರ್. ನಮ್ದು ನಾಟಿ ಹಸು ಆಗಿಂದ 2-3 ಲೀಟರ್ ಹಾಲು ಕೊಡುತ್ತೆ. ಇವತ್ತು ನಾಟಿ ಹಸುವಿನ ಹಾಲು ಮಾರಾಟ ಮಾಡಿದ್ರೆ, ನಾವು ಮಾರಾಟ ಮಾಡ್ತಾ ಇಲ್ಲ, ಇವು ಲಾಭ ಎಷ್ಟು ಬರುತ್ತೆ ಅನ್ನೋದಕ್ಕೆ ನಾವೊಂದು ಉದಾಹರಣೆ ಹೇಳ್ಬೇಕಂದ್ರೆ 3 ಲೀಟರ್ಗೆ 100 ರೂಪಾಯಿ 1 ಲೀಟರ್ ಇವತ್ತು ಸೀಜನಲ್ಲಿ ಹಾಲು ಕೇಳ್ತಾರೆ. ನಾಟಿ ಹಸುವಿನ ಹಾಲು 2,000 ರೂಪಾಯಿ 1 ಲೀಟರ್ 1 ಕೆಜಿನ ತುಪ್ಪ ಕೇಳ್ತಾರೆ. ಅದನ್ನು ಮಾರಾಟ ಮಾಡೋರಿಗೆ ಆ ತರ ಆಗುತ್ತೆ. ನಾವೇನ್ ಮಾಡ್ತಿದ್ವಿ ಅಂದ್ರೆ ನಮ್ಮ ಮನೆ ಬಳಕೆ ಮಾಡ್ಕೊಂತಿದ್ವಿ. ನಾನು ನಮ್ಮೂರಿನಲ್ಲೇ ಒಂದು ಡೈರಿ ಒಂದು ಊಟಾಕಿದೆ. ಧರ್ಮಸ್ಥಳ ಯೋಜನೆಯಲ್ಲಿ ನಾನೊಂದು ಸಂಘ ಮಾಡ್ಕೊಂಡು ಅದರಲ್ಲಿ ಒಂದು ಕೆಲಸ ಮಾಡಿದೆ. ಅಲ್ಲಿ ಒಬ್ಬ ಒಳ್ಳೆ ಅಧಿಕಾರಿ ಸಿಕ್ಕಿದ್ರಿಂದ ನಮ್ಮೂರಿಗೆ ಬೇಕಂತ ಒಂದು ಡೈರಿ ಉತ್ಪಾದನೆ. ಈಗ ಅವರು ಆದಾಯ ಕೇಳ್ತಾ ಇದಾರೆ ಹಸುಗಳಿಂದ. ಹೌದು, ಹಸು ಸಾಕಾಣಿಕೆಯಿಂದ ಏನೇನು ಲಾಭ ಆಗ್ತಾ ಇದೆ? ಆ ಡೈರಿಗೆ ಬೇಕಾದ ಗೊಬ್ಬರ ಸಿಗ್ತಾ ಇದೆ. ಡೈರಿಗೆ ಹಾಲಾಗ್ತಿದ್ವಿ, 1 ಲೀಟರ್ ಹಾಲು ಹಾಕ್ತಿವಿ. ಮುಂಚೆ ನಾನು ಡೈರಿ ಪ್ರಾರಂಭ ಮಾಡಿದ್ದಕ್ಕೆ ಒಂದು HF ಒಂದು ಜರ್ಸಿ ಹಾಲು ಇಟ್ಕೊಂಡಿದ್ವಿ. ದಿವಸ ಬೆಳಿಗ್ಗೆ ಸಾಯಂಕಾಲ 5-6 ಲೀಟರ್ ಅಂದ್ರೆ 10 ಲೀಟರ್ ಹಾಲು ಹಾಕ್ತಿದ್ವಿ. ಕನಿಷ್ಠ ನಮಗೆ ಖರ್ಚು ವೆಚ್ಚ ಕಳೆದು 5,000-6,000 ರೂಪಾಯಿ ಹಾಲು ಬತ್ತಿತ್ತು ತಿಂಗಳಿಗೆ. ಅದರಲ್ಲಿ ನಾವು ಮನೆಗೆ ಉಪಯೋಗಿಸ್ಕೋಬೇಕಂದ್ರೆ ಇವತ್ತು 1 ತಿಂಗಳಿಗೆ 1.5 ಸಾವಿರ ರೂಪಾಯಿ ಹಾಲಾಗುತ್ತೆ. ಆ ಹಾಲಿನ ದುಡ್ಡು ನಮ್ಗೆ ಉಳಿತಿತ್ತು. ಆಮೇಲೆ ಗೊಬ್ಬರ ಕೊಂಡ್ಕೋಬೇಕು ಅಂತ ಹೇಳಿದ್ರೆ ದೊಡ್ಡ ಗೊಬ್ಬರ ಬರುತ್ತೆ. ಒಂದು ಗೊಬ್ಬರ ಕೊಂಡ್ಕೋಬೇಕಂದ್ರೆ 8-10 ಸಾವಿರ ರೂಪಾಯಿ ಗೊಬ್ಬರ ಐತೆ. ಅಂತ ಒಂದು ವರ್ಷಕ್ಕೆ ನಮ್ಗೆ 4-5 ಲೋಡ್ ಗೊಬ್ಬರ ನಮ್ಮದೇ ಆಗಂತ ಗೊಬ್ಬರ ಸಿಗುತ್ತೆ. ಅದರಿಂದಲೂ ಆದಾಯ ಬರ್ತತಿ. ಅದನ್ನ ಆದಾಯ ಅಲ್ಲ ಅಂತ ಹೇಳಂಗಿಲ್ಲ. ಆಮೇಲಿಂದ ನಾವು ತೆಂಗಿನಕಾಯಿ ಇವತ್ತು 30-40 ರೂಪಾಯಿ ಇವತ್ತಿನ ರೇಟ್. ಹಸು ಸಾಕಾಣಿಕೆಯಿಂದ ಇವರಿಗೆ ವಾರ್ಷಿಕವಾಗಿ ಒಂದು 12-60 ಮತ್ತು ಗೊಬ್ಬರದಿಂದ ಒಂದು 60,000 ರೂಪಾಯಿ ಅಂದ್ರೆ 1 ಲಕ್ಷ ರೂಪಾಯಿ ಆದಾಯವನ್ನ ಹಸು ಸಾಕಾಣಿಕೆಯಿಂದ ಪಡಿತಾ ಇದ್ದಾರೆ 1 ಎಕರೆನಲ್ಲಿ. ಹಸುಗಳಿಗೆ ಬೇಕಾದಂತ ಹುಲ್ಲನ್ನ ಇಲ್ಲಿ ಬೆಳ್ಕೊಳ್ತಾ ಹುಲ್ಲನ್ನ ನಾವು ಸರ್ ಇವತ್ತು ಬಂದ್ ನೋಡಿದ್ರೆ ನಾವು ಇರೋ ಬಾರ್ಡರ್ನಲ್ಲೇ 1 ಎಕರೆ ಬಾರ್ಡರ್ನಲ್ಲಿ ನೇಪಿಯರ್ ಹಾಕೊಂಡಿದೀವಿ. ಬೇರೆ ಅವಶ್ಯಕತೆ ಒಣಹುಲ್ ಬೇಕಾ ಅದನ್ನ ಸ್ವಲ್ಪ ಕೊಂಡ್ಕೊಂತೀವಿ. ಆಮೇಲೆ ಬಯೋಗ್ಯಾಸ್ ಮಾಡ್ಕೊಂಡಿದೀವಿ. ಆ ಗ್ಯಾಸಿನ ದುಡ್ಡು ಸ್ವಲ್ಪ ಉಳಿತಾಯ ಆಗುತ್ತೆ ನಮ್ಗೆ. ಹಸುವಿನ ಸಗಣಿನ ಬಯೋಗ್ಯಾಸ್ ಹಾಕೋದ್ರಿಂದ ಆ ಗ್ಯಾಸಿನ ದುಡ್ಡು ನಮ್ಗೆ ಸ್ವಲ್ಪ ಉಳಿತಾಯ ಆಗ್ತದೆ. ಆಮೇಲಿಂದ ಈಗ ಹಣ್ಣು ಹಂಪಲು ಇವ್ನು ಮಾಡ್ಕೊಂತ ಅದ್ರ ದುಡ್ಡು ಉಳಿತಾಯ ಆಗುತ್ತೆ. ಆಮೇಲೆ ನಾವು ದಾಳಿಂಬೆ ಇತ್ತಲ್ಲ, ದಾಳಿಂಬೆಗೆ ಕನಿಷ್ಠ 3-4 ಲಕ್ಷದವರೆಗೂ ನಾವು ತಗೊಂಡಿದ್ವಿ ಆದಾಯ. ಅದರಲ್ಲಿ ಎಷ್ಟಂದ್ರೆ 10 ಟನ್ ವರೆಗೂ ಬೆಳೆದಿವಿ. ತರಕಾರಿ ಇವತ್ತು ಈಗ ನಾವು ಬದಲಾವಣೆ ಮಾಡ್ಕೊಂಡ್ಮೇಲೆ ಹಾಕಿರೋ ತರಕಾರಿ ಈಗ ನೀವು ಬಂದ್ರು ಐತೆ. ಅದರಲ್ಲಿ ನಾವು ಒಂದು ಅಡಿಕೆನಲ್ಲಿನೇ ಮಧ್ಯದಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಶೇಂಗಾ ಹಾಕಿದ್ವಿ. 600 ಗಿಡ ನಾವು 4 ಭಾಗ ಮಾಡಿದ್ವಿ. 150 ಗಿಡಕ್ಕೆ ಒಂದೊಂದು ವಾಲ್ ಮಾಡ್ಕೊಂಡಿದ್ವಿ. ಒಂದು ವಾಲ್ನಲ್ಲಿ ಬೀದಿನಲ್ಲಿ 20 ಕೆಜಿ ಕಡಲೆ ಬೀಜ ಹಾಕಿದ್ವಿ. ಒಂದು ವಾಲ್ನಲ್ಲಿ ರಾಗಿ ಹಾಕಿದ್ವಿ. ಇನ್ನೊಂದು ವಾಲ್ನಲ್ಲಿ ಮೆಕ್ಕೆಜೋಳ ಹಾಕಿದ್ವಿ. ಆಮೇಲೆ ಆ ಮಧ್ಯದಲ್ಲಿ ಖಾಲಿ ಜಾಗ ಐತಲ್ಲ ಅಡಿಕೆ ಗಿಡದ ಸೆಂಟರ್ನಲ್ಲಿ ನೀರುಳ್ಳಿ ಹಾಕೊಂಡಿದ್ವಿ. ಒಂದೆರಡು ಪೀಸ್ ಎಂಥದ್ದು ಸಣ್ಣ ಗೆಡ್ಡೆ ನಾಸು ಅಂತಾರಲ್ಲ ಅಂಥದ್ದು ಒಂದೆರಡು ಚೀಲ ತಂದು ಹಾಕೊಂಡಿದ್ವಿ. ಆಮೇಲೆ ತರಕಾರಿಗೆ ಅಂತೇಳಿ ಅದರಲ್ಲಿ ನಾವು ಬದನೆ ಗಿಡ ಹಾಕಿದ್ವಿ, ಟೊಮೆಟೊ ಗಿಡ ಹಾಕಿದ್ವಿ. ಆಮೇಲಿಂದ ಈ ಹಾಗಲಕಾಯಿ ಗಿಡ ಹಾಕಿದ್ವಿ, ಹೀರೆಕಾಯಿ ಗಿಡ ಹಾಕಿದ್ವಿ, ಮತ್ತು ಮೆಣಸಿನ ಗಿಡ ಹಾಕಿದ್ವಿ. ಒಂದಿಷ್ಟು ಜಾಗ ಉಳಿದೈತೆ, ಅಲ್ಲಿ ಮೆಂತ್ಯ ಪಲ್ಕ ಸಬ್ಬಾಕ್ಸಿ ಮತ್ತೆ ಕ್ಯಾರೆಟು ಬೀಟ್ರೋಟು ಕೊತ್ತಂಬರಿ ಇದನ್ನೆಲ್ಲ ಹಾಕೊಂಡಿದ್ವಿ. 10 ತೆಂಗಿನ ಮರ ಇದ್ದಾವೆ, ಒಂದು 4-5 ನಿಂಬೆ ಗಿಡ 2 ಇದಾವೆ, ಮಾವಿನ ಗಿಡ ಇದಾವೆ, ಡ್ರ್ಯಾಗನ್ ಫ್ರೂಟ್ ಐತೆ. ಒಟ್ಟಾರೆ ಒಂದು ಎಕರೆಯಲ್ಲಿ ಪೂರ್ತಿ ಸಮಗ್ರ ನೇರಳೆ ಗಿಡ ಐತೆ. ಸದ್ಬಳಕೆ ಮಾಡಿದ್ದು ಇದೆಲ್ಲ ಬಂದ್ರೆ ಸರ್ 1 ಎಕರೆಗೆ 4-5 ಲಕ್ಷ ತಗೊಳೋದು ಅದ್ಭುತ ಏನಲ್ಲ ಸರ್. ತಗೋಬಹುದು. ಈಗ 10 ತೆಂಗಿನ ಗಿಡ ಇದಾವೆ ಅಂತ ಹೇಳಿದ್ರು, ಎಷ್ಟು ತೆಂಗಿನಕಾಯಿ ಒಂದು ತೆಂಗಿನ ಮರದಲ್ಲಿ ಬಿಡುತ್ತೆ? ಒಂದ್ ತೆಂಗಿನ ಮರ ಮಿನಿಮಮ್ ಅಂದ್ರೆ 100-150 ನಮ್ಗೆ ಕಡಿಮೆ ಅಂತ ಕಟ್ಕೊಂಡ್ರೆ ಅಷ್ಟು ಕಾಯಿ ಬಿಡುತ್ತೆ ಸರ್. ಒಂದು 10 ತೆಂಗಿನ ಗಿಡಕ್ಕೆ 1-1.5 ಸಾವಿರ ಕಾಯಿ ಆಗುತ್ತೆ ಸರ್. ಅದನ್ನ ಮಾಡ್ತಾ ಇದೀರಾ? ನಾವು ಅದನ್ನ ಮೊದಲು ಮಾರಾಟ ಮಾಡ್ಕೊಂತಿದ್ವಿ, ಇವತ್ತು ಮನೆ ಬಳಕೆ ಮಾಡ್ತೀವಿ. ಆಮೇಲೆ ನಾವು ಬೇರೆ ಅಂಗಡಿಗೆ ಎಣ್ಣೆ ತಗೊಂಡಿಲ್ಲ. ನಾವು ಒಂದ್ ಸ್ವಲ್ಪ ಶೇಂಗಾ ಹಾಕಿದ್ವಿ ಅಂತ ಹೇಳ್ದಲ್ಲ, ಅದರಲ್ಲೇ ಶೇಂಗಾ ಹಾಕೊಂಡಿದ್ವಿ. ಆ ಶೇಂಗಾ ಮತ್ತೆ ಕೊಬ್ಬರಿ ಮಿಕ್ಸ್ ಮಾಡಿ ಎಣ್ಣೆ ಮಾಡ್ಕೊಂತಿದ್ವಿ. ಈಗ 4 ವರ್ಷದಿಂದ ನಾವು ಅದೇ ಎಣ್ಣೆ ಉಪಯೋಗಿಸೋದು, ಬೇರೆ ಎಣ್ಣೆ ಉಪಯೋಗ. ಎಷ್ಟು ಚೀಲ ಕಡಲೆಕಾಯಿ ಬೆಳಿತೀರಿ ಸಿದ್ದಪ್ಪ? ನಾವು ಹಾಕಿದ್ದು ಒಂದು ವಾಲ್ನಲ್ಲಿ ನಾಲ್ಕು ಕ್ವಿಂಟಲ್ ಕಡಲೆಕಾಯಿ ಆಗಿತ್ತು, ಮೂರು ಕ್ವಿಂಟಲ್ ರಾಗಿ ಆಗಿತ್ತು. ಇವತ್ತು ಅದೇ ರಾಗಿ ನಾವು ಊಟ ಮಾಡ್ತಿದೀವಿ. ಇವತ್ತು ಅದೇ ರಾಗಿ ಊಟ ಮಾಡ್ತೀವಿ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು. ಇನ್ನೊಂದು ನನ್ನ ಕ್ವಶನ್ ಕೇಳ್ಬೇಕು ಅವ್ರಿಗೆ. ಹೇಳಿ ಸರ್. ಗುಂಪು ಬಾಳೆ ಅಂತ ಹೇಳಿದ್ರಿ, ಈಗ ಎಷ್ಟು ವರ್ಷದಿಂದ ಬೆಳೀತಾ ಇದ್ರಿ ಗುಂಪು ಬಾಳೆ ಸರ್? ಗುಂಪು ಬಾಳೆ, ಗುಂಪು ಬಾಳೆ ಅಂದ್ರೆ ಒಂದತ್ರ ಹಾಕಿ ಒಂದ್ ಮೂರ್ ನಾಲ್ಕು ಜಾಗದಾಗ ಹಾಕಿದ್ವಿ. ಅಲ್ಲಿ ಒಂದು ಬಾಳೆ ಗುಂಪು ಗುಂಪಾಗಿ ಬೆಳೆದು ಒಂದರಲ್ಲಿ ಮೂರಿಂದ ನಾಲ್ಕು ಗೊನೆ ಹೊಡೆದೈತೆ. ಈಗ ಮೊನ್ನೆ ಎರಡು ಗೊನೆ ಕಡ್ದಿದೀವಿ, ಇನ್ನೂ ಒಂದರಲ್ಲಿ ಇದೆ ಗೊನೆ. ಒನೂರಲ್ಲಿ ಅವರೇ, ನಿಮಗೆ ಈಗ ಸಿದ್ದಪ್ಪ ಅವರ ಫೋನ್ ನಂಬರ್ ಇದೆ, ನೀವು ಅವರಿಗೆ ಕರೆ ಮಾಡಿ ಯಾವುದೇ ಸಂದರ್ಭದಲ್ಲಿ ಬೇಕಾದಂತ ಸಮಗ್ರ ಮಾಹಿತಿ ಅವರು ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ, ಅವರಿಗೆ ಕರೆ ಮಾಡಿ. ಮುಂದಿನ ಕರೆ ಇದೆ, ಜಗದೀಶ್ ಅವರೇ ಕರೆ ತಗೊಳ್ಳಿ. ಹಲೋ ಸರ್, ನಮಸ್ತೆ. ರುದ್ರಮುನಿಯಪ್ಪ ಆಲ್ಗೊಂಡೇಳಿ ಚಳ್ಳಕೆರೆಯಿಂದ ಸರ್. ರುದ್ರಮುನಿಯಪ್ಪ ಪ್ರಗತಿಪರ ರೈತರು. ಸಮಗ್ರ ಕೃಷಿ ರೈತನ ಸರ್ವ ಇದಕ್ಕೂ ಏಳಿಗೆಗೆ ಪೂರಕ ಸರ್ ಅದು. ಹೌದು. ಆದರೂ ಇವತ್ತು ಸಮಗ್ರ ಕೃಷಿಯನ್ನು ಕೈಗೊಳ್ಳಕ್ಕೆ ರೈತರು ಇನ್ನು ಮುಂದೆ ನೋಡ್ತಿದ್ದಾರೆ ಸರ್. ಇವತ್ತಿನ ದಿವಸದಲ್ಲಿ ನಾವು ನೋಡ್ತಾ ಇದೀವಲ್ಲ, ಈ ಏಕ ಬೆಳೆಗೆ ಹೆಚ್ಚಿನ ಆದ್ಯತೆ ಕೊಡ್ತಿದ್ದಾರೆ, ಸಮಗ್ರ ಕೃಷಿಗೆ ಆದ್ಯತೆನೆ ಕೊಡ್ತಾ ಇಲ್ಲ ಯಾಕೆ ಅನ್ನೋದು ಒಂದು ಪ್ರಶ್ನೆ. ಇವತ್ತು ಉಪ ಕಸಬುಗಳಾಗಿರ್ತಕ್ಕಂತ ಕೆಲವು ಹಿಂದಿನಿಂದ ಮಾಡ್ಕೊಂಡು ಬಂದಿರತಕ್ಕಂತ ಉಪ ಕಸಬುಗಳೆಲ್ಲ ಮಾಯ ಹೋಗ್ತದವೆ, ಇದಕ್ಕೆ ಕಾರಣ ಏನು ಅಂತಂದು ಕೇಳ್ತಾ ಇದ್ದೀನಿ ಸರ್. ಅವಕಾಶ ಈಗ ನೀವ್ ಹೇಳಿದ್ದಕ್ಕೆ ಕಾರಣ ಅಂತ ಹೇಳಿದ್ರೆ ಐಷಾರಾಮಿ ಜೀವನ, ಬೇಗ ಬೇಗ ದುಡ್ಡು ಮಾಡ್ಬೇಕು, ಆಮೇಲೆ ಸಿಟಿ ಲೈಫ್. ಇಲ್ಲಿ ಕೈ ಯಾರು ಕೆಸರು ಮಾಡ್ಕೊಂತಾರೆ, ಸಗಣಿ ಯಾರು ಬೆಳೀತಾರೆ, ಹುಲ್ಲು ಯಾರು ಹಾಕ್ತಾರೆ, ಹಸು ಕಾಲ ಗೊದ್ರೆ ಯಾರು ಹೊದ್ದಿಸ್ಕೊಂತಾರೆ. ಏಯ್, ದುಡ್ಡು ಕೊಟ್ರೆ ಪ್ಯಾಕೆಟ್ ಹಾಲು ಸಿಗುತ್ತೆ, ದುಡ್ಡು ಕೊಟ್ರೆ ಒಳ್ಳೆ ರೇಷನ್ ಸಿಗುತ್ತೆ, ದುಡ್ಡು ಕೊಟ್ರೆ ಹಣ್ಣು ಸಿಗುತ್ತೆ, ದುಡ್ಡು ಕೊಟ್ರೆ ರೆಡಿಮೇಡ್ ಫುಡ್ ಸಿಗುತ್ತೆ. ಇದಕ್ಕೆ ಜೋತ್ ಬಿದ್ದಿದ್ದಾರೆ. ಅದಕ್ಕಾಗಿ ಏನ್ ಮಾಡ್ತಾರೆ ಅಂದ್ರೆ ಹಳ್ಳಿ ಬಿಟ್ಟುಬಿಟ್ಟು ಸಿಟಿಗೆ ಹೋಗ್ತಾರೆ, ಅಲ್ಲಿ ರೋಡ್ನಾಗಿರೋ ಡ್ರೆಸ್ ತಗೊಂಡು ಟಿಪ್ ಟಾಪಾಗಿ ಹಾಕ್ಕೊಂತಾರೆ. ಆ ಬೂಟ್ ಒಂದೇ ತಿಂಗಳಿಗೆ ಸೌದ್ ಹೋಗ್ತಾವ ಅಥವಾ ಒಂದೇ ದಿನಕ್ಕೆ ಅರ್ದೋಗುತ್ತೋ ಗೊತ್ತಿಲ್ಲ. ಆ ಟಿಪ್ ಟಾಪ್ ತಗೊಂಡು ಆ ಬೆಂಗಳೂರಿನ ನನ್ನ ಮಗ ಕೆಲಸ ಮಾಡ್ತಾನೆ, ಅವ್ನು ಫುಟ್ಪಾತ್ನ ಕೆಲಸ ಮಾಡ್ತಾನೆ, ಯಾವುದೋ ಒಂದು ಅಂಗಡಿ ಕೆಲಸ ಮಾಡ್ತಾನೆ, ಯಾವುದೋ ಒಂದು ಶೆಡ್ನ ಕೆಲಸ ಮಾಡ್ತಾನೆ. ಅದೆಲ್ಲ ಇದ್ರೂ ಊರಿಗೆ ಬರಬೇಕಾದ್ರೆ ಹೊಸದೊಂದು ಡ್ರೆಸ್ ತಗೊಂಡು ಒಂದೇ ದಿನಕ್ಕೆ ಅರ್ದೋಗ್ಲಿ ಹಾಕ್ಕೊಂಡು ಬರ್ತಾನೆ. ಈ ಒಂದು ಐಷಾರಾಮಿ ಜೀವನ ಕಟ್ಟುಬಿದ್ದು ಇವತ್ತು ನಮ್ಮ ಮಕ್ಕಳು ಎಲ್ಲ ಏನಾಗ್ತಿದ್ದಾರೆ ಅಂದರೆ ಹಾಳಾಗ್ತಿದ್ದಾರೆ. ಮುಂದೊಂದಿನ ಒಳ್ಳೆ ಗಾಳಿ ಎಲ್ಲಿ ಸಿಗುತ್ತೆ, ಒಳ್ಳೆ ಆಹಾರ ಎಲ್ಲಿ ಸಿಗುತ್ತೆ, ರೋಗಗಳು ಹೆಂಗೆ ಬಂತು? ಮೊನ್ನೆ ಕೊರೋನಾ ಬಂದಾಗ ನಾವು ಎಲ್ಲಿದ್ವಿ, ಏನಾದ್ವಿ, ಎಷ್ಟು ಜನ ಯೂಟರ್ನ್ ಆಯ್ತು? ನಾವು ನಮ್ಮ ಅಪ್ಪ ಅಮ್ಮನ ಮೇಲೆ ಹೊಲ ಬಿಟ್ಟೋಗಿದ್ವಿ, ನಮ್ಮ ಅಣ್ಣ ತಮ್ಮಗಳಿಗೆ ಹೊಲ ಬಿಟ್ಟೋಗಿದ್ವಿ. ಇವತ್ತು ನಮಗೇನಾದ್ರೂ ಹೇಳ್ಕೊಟ್ರೆ ಸಹ ಅಂತ ನಮ್ಮ ಯೂನಿವರ್ಸಿಟಿಯಿಂದ ಮಾರ್ಗದರ್ಶನ ತಗೊಂಡು ನಮ್ಮ ಜೆ ಡಿ ಆಫೀಸ್ ಚಿತ್ರದುರ್ಗದಿಂದ ಅವ್ರನ್ನ ಕೇಳಿ ಏಮ್ದೊಳಕ್ಕೆ ಹೋಗ್ರಿ, ಸಿದ್ದಪ್ಪ ಅಂತದಾಗ ಒಂದೇ ಎಕರೆಯಲ್ಲಿ ಎಲ್ಲ ವ್ಯವಸಾಯ ಮಾಡಿದ್ದಾರೆ, ಅವ್ರ ಮಾರ್ಗದರ್ಶನ ಕೇಳ್ರಿ. ಅಲ್ಲ ಸರ್, ನೀವು ಕೇಳಿದ್ರೆ ಅವ್ರಿಗೆ ಹೇಳ್ತಿರಲ್ಲ ಅಂದ್ರೆ ಅವ್ರಿಗೆ ಹೋಗಿ, ಯಾಕಂದ್ರೆ ಮಾಡಿರೋದಾಗಲ್ಲ, ನಾವು ಪುಸ್ತಕ ಓದಿ ನಿಮ್ಗೆಲ್ಲ ಪಾಠ ಮಾಡ್ತೀವಿ, ಅವ್ರು ಕೃಷಿ ಮಾಡಿ ನಿಮ್ಗೆ ಪಾಠ ಹೇಳ್ತಾರೆ. ಅಲ್ಲಿಗೆ ಹೋಗಿ ಅಂದ್ರೆ ಸುಮಾರು ಜನ ನಮ್ಮ ತೋಟಕ್ಕೆ ಬಂದರು, ಅವ್ರಿಗೆ ಹೇಳಿ ಸರ್ ನಮ್ದು 5 ಎಕರೆ ಐತೆ, 10 ಎಕರೆ ಐತೆ, ನಾವು ಅಪ್ಪ ಅಮ್ಮನ ಮೇಲೆ ಬಿಟ್ಟೋಗಿದ್ವಿ, ಕೊರೋನಾದಾಗ ಸತ್ತೋಗ್ಬಿಡ್ತಿದ್ವಿ, ಅದಕ್ಕೆ ಓಡ್ ಬಂದಿದ್ವಿ, ಒಳ್ಳೆ ಗಾಳಿ ಸಿಗಲ್ಲ, ಒಳ್ಳೆ ನೀರು ಸಿಗಲ್ಲ, ಒಳ್ಳೆ ಆಹಾರ ಸಿಗಲ್ಲ. ಹೌದು ಸಿದ್ದಪ್ಪರ, ಈ ತರ ಬಂದು ಕೇಳ್ಕೊಂಡೋಗಿ ಕೃಷಿನ ಮಾಡದಂತಹ ಮಾದರಿಯಾಗಿ ಬೆಳವಣಿಗೆನ ಹೊಂದಿರುವಂತಹ ರೈತರು ತಮ್ಗೆ ಈಗ ಸಂಪರ್ಕದಲ್ಲಿ ಇದಾರೆ ಸರ್? ಈಗ ನಮ್ಮ ಸ್ನೇಹಿತರ ಒಬ್ರು ಸಾಂಪ್ರದಾಯಿಕವಾಗಿ ದಾಳಿಂಬೆ ಹಾಕು ಅಥವಾ ಬೇರೆ ಏನೋ ಕಮರ್ಷಿಯಲ್ ಕ್ರಾಪ್ ಹಾಕು, ತರಕಾರಿ ಬೆಳೀರಿ ಅಂತ ಹೇಳಿದ್ರೆ ನಾವು ಅಡಿಕೆನೇ ಹಾಕ್ಬೇಕು ಅಂತಿದ್ರು. ಅವರು ಆಟ ಮಾಡಿ ಅಡಿಕೆ ಹಾಕಿದ್ರು, ಅಡಿಕೆ ಹಾಕಿದಾಗ ನೀರಿಲ್ದಂಗೆ ಬರ ಬಂತು. ಅವತ್ತು ಇದು ಒಂದು 3-4 ವರ್ಷ ಒಳ್ಳೆ ಬೆಳೆ ತಕೊಂಡ್ರು, ಆಮೇಲೆ ತೋಟ ಎಲ್ಲ ಒಣಗೋತು. ಅವತ್ತು ಅಂದ್ರು ನಿನ್ ಮಾತು ಕೇಳಿದ್ರೆ ನಾವು ಬರ ಬೆಳೆ ಬರಮೇವು ವರಮೇವು ಅಂತಾರಲ್ಲ ಆ ತರನ ಏನ್ ದಾಳಿಂಬೆ ಹಾಕೊಂಡ್ರೆ ಕಡಿಮೆ ಅವಧಿಯಲ್ಲಿ ಇಂಥ ಒಂದು ಉಷ್ಣಾಂಶ ಇರೋಂಥ ಜಾಗದಲ್ಲಿ ದುಡ್ಡಾಗ್ತಿತ್ತು. ಆಮೇಲೆ ಬೇಡ ಅಂತಂದ್ರೆ ಹಾಳಾಗ್ತಿರ್ಲಿಲ್ಲ. ಇದು 100+ ವರ್ಷದ ಬೆಳೆ ಕಳ್ಕೊಂಡು ಹಾಳಾದ್ವಿ, ದಾಳಿಂಬೆ ಹಾಕ್ತಿವಿ ಅಂದ್ರು. ಇವತ್ತು ಹಾಕಿದ್ದಾರೆ, ಅವ್ರು ನಮ್ಮ ಮಾರ್ಗದರ್ಶನದಲ್ಲೇ ಬೆಳೀತಿದ್ದಾರೆ. ಚಿಕ್ಕಬಿಗೇರಿಯಲ್ಲಿ ಒಂದು ನಾಗೇಂದ್ರಪ್ಪ ಅಂತ ನಮ್ಮ ಸ್ನೇಹಿತರು ಸಮಗ್ರ ಕೃಷಿ ಸಮಗ್ರ ಕೃಷಿಯಲ್ಲಿ ಜೇನಿನ ಮಹತ್ವ ಬಹಳ ಇದೆ ಅಂತ ಹೇಳ್ತಾರೆ, ನಿಮ್ಮ ಅಭಿಪ್ರಾಯ ಏನು? ಜೇನು ಇವತ್ತು ಅದ್ಭುತವಾದಂತ ಒಂದು ಶಕ್ತಿ ಪ್ರಕೃತಿಯಲ್ಲಿ. ಜೇನು 3 ವರ್ಷ ಸರ್ವನಾಶ ಆಯ್ತಪ್ಪ, ಜೇನು ಉಳುಗಳೇ ಇಲ್ಲ ಅಂತ ಹೇಳಿದ್ರೆ, ಜೇನು ಉಳುಗಳೇ ಇಲ್ಲ ಅಂತ ಹೇಳಿಬಿಟ್ರೆ ಮನುಷ್ಯ ಯಾವುದೇ ಪ್ರಾಣಿ ಯಾವುದೇ ಜೀವಿಗಳು ಬದುಕಕ್ಕಾಗಲ್ಲ. ಹೌದು, ಯಾವ ಜೀವಿನೂ ಬದುಕಕ್ಕಾಗೋದಲ್ಲ. ಯಾಕಂತಂದ ಹೇಳಿದ್ರೆ ಮನುಷ್ಯರು ಪ್ರಾಣಿಗಳು ಬದುಕಬೇಕು, ಆಹಾರ ಬೇಕು. ಆಹಾರ ಉತ್ಪಾದನೆ ಆಗ್ಬೇಕಾದ್ರೆ ಗಿಡ ಮರಗಳು ಫಸಲು ಬೆಳಿಬೇಕು. ಅಂದ್ರೆ ಜೇನು ಸಾಕಾಣಿಕೆ ಕೂಡ ಕೃಷಿ ಪದ್ಧತಿ, ಸಮಗ್ರ ಕೃಷಿ ಪದ್ಧತಿಗೆ ತುಂಬಾ ಪೂರಕವಾಗಿ, ಪ್ರಕೃತಿ ಸಹಜವಾಗಿ ಪ್ರಕೃತಿಗೆ ಸ್ನೇಹಿಯಾಗಿ ಕೆಲಸ ಮಾಡುತ್ತೆ ಅಂತ ಗೊತ್ತು. ನೀವು ಏನಾದ್ರು ಜೇನು ಸಾಕಾಣಿಕೆ ಮಾಡಿದ್ರೆ ಸರ್? ಜೇನು ಸಾಕಾಣಿಕೆ ಗೂಡುಗಳನ್ನು ಸಾಕಿ, ನಮ್ದು 5 ಪೆಟ್ಟಿಗೆ ಇತ್ತು ಸರ್, ಈಗ ಕಾರಣಾಂತರದಿಂದ 1 ಪೆಟ್ಟಿಗೆ ಹಾಳಾಗಿದೆ, ಇನ್ನು 4 ಪೆಟ್ಟಿಗೆ ಇದಾವೆ. ಒಂದು ಜೇನು ಪೆಟ್ಟಿಗೆನಲ್ಲಿ ಸರಿಯಾಗಿ ನಾವು ಯಾಕಂದ್ರೆ ವ್ಯವಸ್ಥಿತವಾಗಿ ಮಾಡ್ಬೇಕು, ಯಾವುದೇ ಮಾಡಿದ್ರೆ ವ್ಯವಸ್ಥಿತವಾಗಿ ಮಾಡಿದ್ರೆ ಒಂದು ಸರ್ತಿಗೆ 4 ಕೆಜಿ ಜೇನು ತುಪ್ಪ ತೆಗಿಬಹುದು ಒಂದು ಪೆಟ್ಟಿಗೆಯಿಂದ. ತೆಗಿತಾ ಇದ್ದೀರಾ ಈಗ? ತೆಗಿತಾ ಇದೀವಿ ಸರ್. ಎಷ್ಟು ಬರುತ್ತೆ ಒಂದು ಗೂಡಿಂದ ನಿಮಗೆ? ಒಂದು ಗೂಡಿನಲ್ಲಿ 4 ಕೆಜಿ ಅಂತ ಹೇಳಿದ್ರೆ ಇವತ್ತು ಕಳಪೆ ಕಲಬೆರಕೆ ಜೇನುತುಪ್ಪ ಸಿಗುತ್ತೆ, 500-600 ರೂಪಾಯಿ ಕೊಡ್ತಿದ್ದಾರೆ. ಒಳ್ಳೆ ಜೇನುತುಪ್ಪ ಬೇಕಂತ, ಯಾಕಂದ್ರೆ ಇವತ್ತು ಆ ಕೃಷಿ ಮಹತ್ವ, ಆರೋಗ್ಯದ ಮಹತ್ವ ಕೆಲವರಿಗೆ ಎಲ್ಲ ಕೇಳಿಬಿಟ್ಟು ಜನಗಳು ಬದಲಾಗ್ತಿದ್ದಾರೆ. ಆ ಬದಲಾದ ದಿಸಲ್ಲಿ 1,000 ರೂಪಾಯಿ ಕೊಡ್ತೀವಿ ಅಂದ್ರೂ ಜೇನುತುಪ್ಪ ಕೇಳ್ತಾರೆ. ಸಾಕಷ್ಟು ಜನ ನಮಗೆ ಡಿಮ್ಯಾಂಡ್ ಮಾಡ್ತಾರೆ, ನೀವು ಬೆಳೆದಿದ್ದ ಜೇನುತುಪ್ಪ ನಮಗೆ ಕೊಡಿ. ಜೇನು ಸಾಕಾಣಿಕೆಯಿಂದ ಎಷ್ಟು ಆದಾಯನ ವಾರ್ಷಿಕವಾಗಿ ಗಳಿಸ್ತಾ ಇದ್ದೀರಾ ಸರ್? ವಾರ್ಷಿಕವಾಗಿ ಇವತ್ತು ನಾವು ಹೇಳ್ಬೇಕಂತಂದ್ರೆ ಒಂದು ಜೇನು ಪೆಟ್ಟಿಗೆ ಅದು ಒಳ್ಳೆ ಅದಕ್ಕೆ ಪೂರಕವಾದಂತಹ ಆಹಾರದ ವ್ಯವಸ್ಥೆ ಇತ್ತು ಅಂದ್ರೆ ಕನಿಷ್ಠ 4-5 ಸಾರಿ ಜೇನುತುಪ್ಪ ತೆಗಿಬಹುದು. ಅಂದ್ರೆ 20-25 ಕೆಜಿ ಜೇನುತುಪ್ಪ ನಾವು ತೆಗಿಬಹುದು. ಅಂದ್ರೆ 4 ಗೂಡಿಂದ ನೀವು 20-25 ಕೆಜಿ ಅಂತ ಹೇಳ್ತಾ ಇದ್ದೀರಾ, ಅಲ್ಲಿಗೆ 80 ಕೆಜಿ ಜೇನುತುಪ್ಪ ತೆಗಿತಾ ಇದ್ದೀರಾ. 80 ಕೆಜಿಗೆ 1,000 ರೂಪಾಯಿ ಅಂತ ಹೇಳಿದ್ರು ಕೂಡ 80,000 ರೂಪಾಯಿ ವಾರ್ಷಿಕವಾಗಿ ಆದಾಯನ ಗಳಿಸ್ತಾ ಇದ್ರ. ಅಂದ್ರೆ ಸಮಗ್ರ ಕೃಷಿ ಪದ್ಧತಿ ಜಗದೀಶ್ ಅಲ್ಲ, ಅದ್ರ ಜೊತೆಗೆ ಪರಾಗಸ್ಪರ್ಶ ಆಗೋದ್ರಿಂದ ಇಳುವರಿನೂ ಜಾಸ್ತಿ, ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಹೌದು ಸಿದ್ದಪ್ಪರೆ, ಇಷ್ಟೆಲ್ಲ ಹೇಳಿದ್ರಿ. ಈ ಸಮಗ್ರ ಕೃಷಿ ಪದ್ಧತಿ ಜೊತೆಗೆ ತಾವು ಸಾಕು ಪ್ರಾಣಿಗಳು, ಈಗ ಕೋಳಿ ಸಾಕಾಣಿಕೆ ಮಾಡಬಹುದು, ಮೀನು ಸಾಕಾಣಿಕೆ ಮಾಡಬಹುದು, ಈ ತರದ ಏನಾದ್ರೂ ಪ್ರಯತ್ನಗಳನ್ನ ತಾವು ಮಾಡಿದ್ರ? ಕೋಳಿ ಸಾಕಾಣಿಕೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಮ್ಗೆ ಸಲಹೆ ಮಾಡಿದ್ರು, ಸಾಕಾಣಿಕೆ ಮಾಡಿದ್ವಿ. ಅಲ್ಲಿ ಜಾಗದ ಒಂದು ಅಭಾವದಿಂದ ಏನಾಯ್ತು ಅಂದ್ರೆ ಊರ್ ಪಕ್ಕ ನಾಯಿಗಳ ಕಾಟ ಅದು ಇದು ಜಾಸ್ತಿ ಆಯ್ತು. ಹಂಗಾಗಿ ಸಮಗ್ರ ಕೃಷಿಯಲ್ಲಿ ನಾವು ಕೋಳಿ ಸಾಕಾಣಿಕೆ ಮಾಡೋಕ್ಕಾಗಲಿಲ್ಲ. ಈ ಕುರಿಗಳ ಸಾಕಾಣಿಕೆ ಮಾಡಿದ್ವಿ, 1-2 ನಮ್ಮ ಜಮೀನಿಗೆ ತಕ್ಕಂತೆ 2-3 ಮಾಡ್ಕೊಂಡಿದ್ವಿ. ಈಗ ಶೆಡ್ಡಿಂದ ಜಾಗದ ಒಂದು ಸ್ವಲ್ಪ ಸಮಸ್ಯೆ ಆಗಿ ಶೆಡ್ ನಮ್ಗೆ ಸರಿ ಇಲ್ಲ, ಅದಕ್ಕೋಸ್ಕರ ಏನ್ ಮಾಡಿದ್ವಿ, ಹಸುಗಳು ಮಾತ್ರ ಇಟ್ಕೊಂಡಿದ್ವಿ. ಈ ಕುರಿ ಸಾಕಾಣಿಕೆ ಇದರಿಂದ ಮಾಡ್ಬೇಕು ಅದನ್ನ. ಆಮೇಲೆ ನಾವು ಬೇಸಿಗೆ ಕಾಲದಲ್ಲಿ ಈ ಮೇವಿನ ಅಭಾವ ಜಾಸ್ತಿ ಅಂತೇಳಿ ಹಸಿ ಮೇವು ಸಿಗಲ್ಲ, ಅದಕ್ಕೆ ಏನ್ ಮಾಡಿದ್ವಿ, ನಾವು ಸೆಲ್ಕ ಫೌಂಡೇಶನ್ ನಲ್ಲಿ ನಾವು ಮೆಂಬರ್ ಆಗಿದ್ದೆ, ಅವ್ರ ಕಡೆಯಿಂದ ನಮ್ಗೊಂದು ಹೈಡ್ರೋಪೋನಿಕ್ಸ್ ಹಸಿ ಮೇವು ಬೆಳವಣಿಗೆ ಮಾಡುವಂತದ್ದು ಮೆಕ್ಕೆಜೋಳದಿಂದ, ಇದನ್ನ ನಾವು ಇಟ್ಕೊಂಡಿದ್ವಿ. ಅಂದ್ರೆ ತಾವು ಸಮಗ್ರ ಕೃಷಿ ಪದ್ಧತಿನಲ್ಲಿ ಸಾಕಷ್ಟು ಅನುಭವನ ಪಡ್ಕೊಂಡಿದ್ದೀರಿ. ರುದ್ರಮುನಿಯಪ್ಪ ಸರ್ ಅವ್ರದ್ದು ಕರೆ ಕಟ್ ಆಯ್ತಾ? ಕರೆ ಕಟ್ ಆಗಿದೆ, ಅವ್ರಿಗೆ ಧನ್ಯವಾದಗಳು. ಮುಂದಿನ ಕರೆ ನೋಡಿ ಜಗದೀಶ್. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ ಸರ್, ನಿಮ್ ಹೆಸರು ಹೇಳಿ ಸರ್. ಸರ್, ಗೋಸಿಕೆರೆ ಎಂಜರಪ್ಪ ಅಂತ. ಗೋಸಿಕೆರೆ ಎಂಜರಪ್ಪ, ಎಂಜರಪ್ಪ ಪ್ರಶ್ನೆ ಕೇಳ್ರಿ ಸಿದ್ದಪ್ಪ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್, ನಮ್ದು ನೀರಾವರಿ ಇಲ್ಲ. ಹಾ ಸರ್. ಯಾವ ಬೆಳೆ ಬೆಳೆದ್ರೆ ನಾವು ಒಂದು ಒಳ್ಳೆ ರೈತರು ಆಗಕ್ಕೆ ಒಂದು ಯಾವ್ದು ಕಡ್ಡಾಯ ಶೇಂಗಾ ಹಾಕಿದ್ರೆ ಏನು ಸಿಕ್ಕಿಲ್ಲ ಸರ್ 3-4 ವರ್ಷ. ಹೌದು ಸರ್, ಖುಷ್ಕಿ ಜಮೀನಲ್ಲಿ. ಈಗ ನೀವು ನೀರಾವರಿ ಇಲ್ಲ ಅಂತ ಹೇಳ್ತೀರಾ, ಮಳೆ ಆಶ್ರಯ ಇದು ಬೆಳೆ ಮಾಡ್ಬೇಕಾದ್ರೆ ನಾವು ಮಳೆ ಬಂದ ತಕ್ಷಣ ಒಂದಿನ ಬೇಸಾಯ ಬಡಿಸೋದು, ಇನ್ನೊಂದ್ಸರಿ ಮಳೆ ಬಂದ ಬಿತ್ತನೆ ಮಾಡೋದು ಮಾಡಿದ್ರೆ ಆಗಲ್ಲ ಸರ್. ಅದಕ್ಕೆ ಯಾಕಂದ್ರೆ ನಮ್ದೇ ಮೊದಲೇ ಚಿತ್ರದುರ್ಗ ಜಿಲ್ಲೆ ಬರಗಾಲ ಪ್ರದೇಶ, ಮಳೆ ಪ್ರಮಾಣ ಕಡಿಮೆ, ಹಿಂಗಿರೋದ್ರಿಂದ ತೇವಾಂಶನ ಹಿಡಿದಿಟ್ಕೊಳ್ಳೋ ಅಂತ ವ್ಯವಸ್ಥೆನ ಮೊದಲು ಮಾಡ್ಕೋಬೇಕು. ಮಾಗಿ ಉಳುಮೆ ಅಂತ ಹೇಳ್ತಾರೆ. ನಾವು ಇವಾಗ ಏನ್ ನೀವು ಶೇಂಗಾ ಹಾಕಿದ್ರಿ, ಶೇಂಗಾ ಎಲ್ಲ ಕಿತ್ ಮೇಲೆ ಮಾಗಿ ಉಳುಮೆ ಮಾಡ್ಬೇಕು. ಆಮೇಲೆ ನಿಮ್ಮ ಜಮೀನಿಗೆ ಅಡ್ಡಲಾಗಿ ಬದುಗಳನ್ನ ನಿರ್ಮಾಣ ಮಾಡ್ಕೋಬೇಕು, ನೀರು ಹೊರಗಡೆ ಹರಿದೋಗ್ದಂಗೆ ನೀರನ್ನ ತಡಿಬೇಕು. ಈ ತರ ಮಾಡ್ಕೊಂಡಾಗ ಸ್ವಲ್ಪ ಮಟ್ಟಿಗೆ ನೀರು ಉಳಿತೈತೆ. ಅವತ್ತು ನೀವೇನಾದ್ರೂ ಈ ರಸಗೊಬ್ಬರ ಬಳಕೆ ಬಿಟ್ಬಿಟ್ಟು ಸಾವಯವ ಗೊಬ್ಬರಗಳು, ಸಗಣಿ ಗೊಬ್ಬರಗಳು, ಇಂಥ ಗೊಬ್ಬರಗಳನ್ನ ಬಳಕೆ ಮಾಡಿದ್ರೆ ತೇವಾಂಶನ ಹಿಡಿದಿರುತ್ತೆ. ಸೂಕ್ತವಾದಂತ ಸಮಯದಲ್ಲಿ, ಮುಂಚೆ ಇವತ್ತು ಮಳೆ ಬಂದಾಗಲೇ ನಾವು ಅದೇನು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಮಾಡಬಾರ್ದು. ಮಳೆ ಬರೋದಕ್ಕೆ ಮುಂಚಿತವಾಗಿ ಕೊನೆಯ ಮಳೆಯನ್ನು ಉಪಯೋಗಿಸಬೇಕು. ಏನು ಮಳೆಗಾಲ ಕೊನೆಗೆ ನಾವು ಮಾಗಿ ಉಳಿಮೆ ಮಾಡ್ಕೊಂಡ್ರೆ ಮುಂಗಾರು ಮಳೆಯಲ್ಲಿ ನೀರು ಹಿಡಿತೈತೆ. ಅವತ್ತು ನಾವು ವ್ಯವಸಾಯ ಮಾಡ್ಕೊಂಡು ಕಳೆಗಳನ್ನ ನಾಶ ಮಾಡ್ಕೊಂಡು ಬಿತ್ತನೆ ಮಾಡಿದ್ರೆ ಇದರಲ್ಲಿ ಸೂಕ್ತ ಆಗುತ್ತೆ. ಅದರಲ್ಲೂ ನೀವು ಸಮಗ್ರ ಕೃಷಿ ಮಾಡಬೇಕು. ಈಗ ಶೇಂಗಾ ಹಾಕ್ತೀರಾ, ಶೇಂಗದಲ್ಲಿ ನೀವು ತೊಗರಿ ಹಾಕ್ಬೇಕು, ಹೆಸರು ಹಾಕ್ಬೇಕು, ಅಲಸಂದೆ ಹಾಕ್ಬೇಕು, ಕುರಸನೆ ಹಾಕ್ಬೇಕು. ಹಿಂದೆ ನಮ್ಮ ಕಾಲದ ಪೂರ್ವಜರೆಲ್ಲ ಮಾಡ್ತಿದ್ರು, ಅವರ ಅವಶ್ಯಕತೆ ಪೂರ್ತಿ 1 ಎಕರೆ ಇದ್ರು ಮಾಡ್ತಿದ್ರು, 10 ಎಕರೆ ಇದ್ರು ಇದನ್ನೆಲ್ಲ ಬೆಳೀತಿದ್ರು. ನಾವೀಗ ಅದನ್ನ ಬಿಟ್ಟಿರೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದೇ ಬೆಳೆ ಹಾಕ್ತಿವಿ, ಹೆಚ್ಚು ರಾಸಾಯನಿಕ ಹಾಕೋದ್ರಿಂದ ಭೂಮಿಗೆ ನೀರಿನ ಅಂಶ ಕಡಿಮೆ ಆಗಿ ಫಸಲುಗಳು ಹಾಳಾಗೋಗ್ತಿದಾವೆ, ಅದರ ನಿರ್ವಹಣೆ ಖರ್ಚು ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಎಂಜಾರಪ್ಪ, ಈ ಖುಷ್ಕಿ ಜಮೀನ ಆಗಿರೋದ್ರಿಂದ ಒಂದು 3-4 ತಿಂಗಳು ಕೆಲಸ ಇರುತ್ತೆ ನಿಮಗೆ, ಉಪಕಸಬು ಅಳವಡಿಸ್ಕೋಬಹುದು. ಹೌದು, ಮೇಕೆ ಕೋಳಿ ಸಾಕಾಣಿಕೆ ಇದೆಯಾ? ಇದ್ರೆ ಈಗ ಕಾರ್ಯಕ್ರಮದಲ್ಲಿ ಫೋನ್ ನಂಬರ್ ಕೊಡ್ತೀವಿ ಸಿದ್ದಪ್ಪರದು, ನೇರವಾಗಿ ಫೋನ್ ಮಾಡಿ ಮಾತಾಡಿ ಎಂಜಾರಪ್ಪ, ಸಾಕಷ್ಟು ಮಾಹಿತಿ ತಿಳ್ಕೊಬಹುದು. ಧನ್ಯವಾದಗಳು ಎಂಜಾರಪ್ಪ, ಮತ್ತೊಂದು ಕರೆಗೆ ಹೋಗ್ತೀವಿ. ಕರೆ ಬರೋವರೆಗೂ ಸಿದ್ದಪ್ಪರಿಗೆ ಹೇಳ್ರಿ, ಈಗ ರುದ್ರಮುನಿಯಪ್ಪ ಸರ್ ಕೇಳ್ದಂಗೆ ಇತ್ತೀಚೆಗೆ ಎಲ್ಲ ಏಕ ಬೆಳೆಗೆ ಹೋಗ್ತದಾರೆ ರೈತರು, ಅಂದ್ರೆ ಈ ದುಡ್ಡಿನ ಹಿಂದೆ ಬಿದ್ದ್ಬಿಟ್ಟು ರೈತರು ಕೆಲವು ಸರಿ ನೀವು ಹೇಳ್ದಂಗೆ ಏಕ ಬೆಳೆ ನಷ್ಟ ಆಗುತ್ತೆ, ಒಂದೊಂದ್ಸರಿ ಲಾಭ ತಂದು ಕೊಡುತ್ತೆ, ಪೂರ್ತಿ ಹಾಕಿದ್ರೆ ಈರುಳ್ಳಿ ಹಾಕ್ತಾರೆ ಇಲ್ಲ, ಪೂರ್ತಿ ಹಾಕಿದ್ರೆ ಟೊಮೊಟೊ ಹಾಕ್ತಾರೆ ಇಲ್ಲ, ಜಾಸ್ತಿ ಇತ್ತೀಚೆಗೆ ಬರೀ ಮೆಕ್ಕೆಜೋಳ ಹಾಕ್ತಾರೆ, ಯಾವ ಥರ ಮಿಶ್ರ ಬೆಳೆಗಳನ್ನ ಬೆಳಿಬೇಕು? ಈಗ ಮಿಶ್ರ ಬೆಳೆ ಅಂದ್ರೆ ಸರ್ ನಮಗೆ ನಮ್ದು ಮಿಶ್ರ ಜೀವನ ಜೀವನನೆ ಒಂದು ಸಮಗ್ರ ಕೃಷಿ ಆಗ್ಬೇಕು. ನಮ್ ಜೀವನ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ, ನಮ್ ಜೀವನನೇ ಒಂದು ಸಮಗ್ರ ಜೀವನ ಪದ್ಧತಿ ಆಗ್ಬೇಕು. ಇಲ್ಲಿ ಆಗ್ಬೇಕು ಅಂತ ಹೇಳಿದ್ರೆ ಅವಶ್ಯಕತೆಗಳು ಬಹಳ ಇದಾವೆ ನಮ್ಗೆ, ಬರೇ ಊಟ ಬೇಕಾಗಲ್ಲ, ದುಡ್ಡು ಬೇಕು, ಆ ಬಟ್ಟೆ ಬೇಕು, ಕಾಯಿಲೆ ಕಸಾಯಿಲೆ ಆದ್ರೆ ನಮ್ಗೆ ಆ ಒಳ್ಳೆ ಆಹಾರ ಬೇಕು, ಇದಕ್ಕೆಲ್ಲದು ಬೇಕು ಅಂದಾಗ ನಾವ್ ಎಲ್ಲದನ್ನು ನಾವು ಬೆಳಿಬೇಕು. ಎಲ್ಲದನ್ನು ಒಂದ್ ಅಂಗಡಿ ಹೆಂಗ್ ಸಿಗುತ್ತಾ, ಎಲ್ಲದನ್ನು ಒಂದು ಜಮೀನಿನಲ್ಲಿ ಬೆಳೆಯಕ್ ಅವಕಾಶ ಇದೆ ಸರ್. ಮತ್ತೊಂದು ಕರೆ ಇದೆ ಸಿದ್ದಪ್ಪ, ನಂತರ ಮಾತಾಡೋಣ. ಹಲೋ, ಹಲೋ, ಹಲೋ, ಯಾರು ಮಾತಾಡೋದು? ಶ್ರೀನಿವಾಸ್ ಹ್ಯಾಂಡಿಕ್ಯಾಪ್ ಸರ್. ಹಾ ಶ್ರೀನಿವಾಸ್ ಅವ್ರು, ಹೇಳಿ ಪ್ರಶ್ನೆ ಕೇಳ್ರಿ ಸಿದ್ದಪ್ಪರಿಗೆ. ಅಲ್ಲ ಇದು ಕೃಷಿ ಕಾರ್ಯಕ್ರಮ, ಇದು ಕೃಷಿ ಕಾರ್ಯಕ್ರಮ, ನೀವು ಕೃಷಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದ್ರೆ ಕೇಳಿ. ಕರೆ ಮಾಡಿವ್ರಂತೆ ಆರೋಗ್ಯ ಕಾರ್ಯಕ್ರಮ ಕರೆ ಮಾಡಿ. ಈಗ ಸಿದ್ದಪ್ಪರೇ, ಪ್ರಮುಖವಾಗಿ ಈಗ ಒಂದು ಎಕರೆನಲ್ಲಿ ನಾವು ಸಮಗ್ರ ಕೃಷಿ ಮಾಡಿದ ಸಂದರ್ಭದಲ್ಲಿ ಒಂದು ಪರಿಸರದ ಸುಸ್ಥಿರತೆನ ಹೇಗೆ ಕಾಪಾಡ್ಕೋಬೇಕು ಅನ್ನೋದು, ಇಲ್ಲಿ ಕೀಟನಾಶಕಗಳ ಬಳಕೆ ಇರುತ್ತೆ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಇರುತ್ತೆ, ನಂತರ ಕೃಷಿ ಸಹಜವಾದಂತಹ ಒಂದು ಪ್ರಕೃತಿ ಸಹಜವಾದಂತಹ ಗೊಬ್ಬರಗಳ ಬಳಕೆ ಮಾಡ್ಕೊಳ್ಳುವಂಥದ್ದು ಇರುತ್ತೆ, ಇದೆಲ್ಲ ಹೇಗೆ ನಾವು ಪರಿಸರದ ಒಂದು ಸುಸ್ಥಿರತೆನ ಆ ಒಂದು ಎಕರೆನಲ್ಲಿ ಹೇಗೆ ಕಾಪಾಡ್ಕೋಬೇಕು? ನಾವು ಇಲ್ಲಿವರೆಗೂ ಕಾರಣಾಂತರದಿಂದ ಆಹಾರ ಧಾನ್ಯಗಳು ಜನಸಂಖ್ಯೆ ಆಧಾರದ ಮೇಲೆ ಹೆಚ್ಚಿಗೆ ಮಾಡಕ್ ಹೋಗ್ಬಿಟ್ಟು ರಾಸಾಯನಿಕ ಬಳಕೆ ಮಾಡಿದೀವಿ, ಬಳಕೆ ಅದು ಅವಶ್ಯಕ ಇತ್ತು, ಅನಿವಾರ್ಯತೆ ಇತ್ತು. ಇವತ್ತು ಬದಲಾಗಬೇಕು, ಬದಲಾವಣೆ ಪ್ರಕೃತಿ ನಿಯಮ, ಆ ಬದಲಾವಣೆಗೆ ನಾವು ಬದಲಾಗ್ತಲೇ ಇರಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಇವತ್ತು ತಪ್ಪು ಮಾಡಿದೀವಿ, ಕಾಯಿಲೆ ಬಂದ್ಬಿಟ್ಟಿದೆ, ವಾಸಿ ಮಾಡ್ಕೋಬೇಕಂದ್ರೆ ನಾವು ಬದಲಾವಣೆ ಆಗ್ಬೇಕು. ಬದಲಾವಣೆ ಅಂತ ಹೇಳಿದ್ರೆ ಸಹಜ ಕೃಷಿ, ಸಾವಯವ ಕೃಷಿ, ಸುಸ್ಥಿರ ಕೃಷಿ, ಈ ತರ ಒಂದು ನೈಸರ್ಗಿಕ ಕೃಷಿ, ಈ ತರ ಒಂದು ಕೃಷಿಗಳನ್ನ ವಿಜ್ಞಾನಿಗಳು ಕೊಂಡಿಡ್ತಾರೆ. ಹಿಂದೆ ಸಮಸ್ಯೆಗಳು ಬಂದಾಗ ವಿಜ್ಞಾನಿಗಳು ಇರಲಿಲ್ಲ, ಅವತ್ತೇನು ಜ್ಞಾನಿಗಳಿದ್ರು, ಜ್ಞಾನಿಗಳು ಅಂದ್ರೆ ಋಷಿಮುನಿಗಳಿದ್ರು. ಅವರು ಯಾಕೆ ಇವನಿಗಿಂತ ರೋಗ ಬಂದೈತಿ, ಯಾಕೆ ಇವ್ರ ಮನೆಗೆ ಸಮಸ್ಯೆ ಆಗ್ತೈತಿ, ಇವತ್ತು ವಾತಾವರಣ ಯಾಕೆ ಹಿಂಗಾಗ್ತೈತಿ ಅಂತ ಹೇಳ್ಬಿಟ್ಟು ಅದು ಪರಿಹಾರ ಹುಡ್ಕಕ್ ಹೋದಾಗ ಎಲ್ಲೋ ಒಂದ್ ಕಡೆ ಕುಂತ್ಕೊಂಡು ಚಿಂತನೆ ಮಾಡ್ತಿದ್ರು. ಅದನ್ನ ಚಿಂತನೆ ಏನಂತೂ ತಪಸ್ಸು ಅಂತಿದ್ರು, ಏ ಸ್ವಾಮಿಯರ್ ತಪಸ್ಸಿಗೆ ಕುಂತ್ಬಿಟ್ಟಿದ್ದಾರೆ ಅಂತ. ತಪಸ್ಸಿಂದ ಎದ್ದಾಗ ಜ್ಞಾನೋದಯ ಆಗ್ತಿತ್ತು ಅವ್ರಿಗೆ, ಈಗ ಮನೆಗೆ ಏನೋ ಸಮಸ್ಯೆ ಇತ್ತು ಕಾಯಿಲೆ, ಇದಕ್ಕೆ ಎಲ್ಲೋ ಅವ್ರು ಎದ್ದು ಬಂದಾಗ ಒಂದು ಗಿಡ ಕಾಣಿಸ್ತಿದ್ನ ಕೊಟ್ರೆ ಏನಾಗ್ಬೋದು, ಅದು ಔಷಧಿಯಾಗಿ ಮಾರ್ಪಾಟಾತು. ಆಮೇಲೆ ಅವ್ರಿಗೆ ಸಮಸ್ಯೆಗೆ ಬುದ್ಧಿ ಬಂತು, ಅವ್ರಿಗೇನು ಎರಡು ಒಳ್ಳೆ ಮಾತಾಡಿದ್ರು, ಅಲ್ಲಿ ಸಮಸ್ಯೆ ಬಗೆಹರಿತು. ಇವತ್ತು ಋಷಿ ಮುನಿಗಳು ಯಾರು ಅಂತ ಹೇಳಿದ್ರೆ ವಿಜ್ಞಾನಿಗಳು, ಇವತ್ತು ಆಧುನಿಕ ಋಷಿ ಮುನಿಗಳು ಅಂದ್ರೆ ವಿಜ್ಞಾನಿಗಳು. ಅವರು ನಮ್ಮ ಅನೇಕ ಸಮಸ್ಯೆಗಳಿಗೆ, ಅವು ವಿಜ್ಞಾನಿಗಳು ಇಲ್ಲ ಅಂದ್ರೆ ನಮ್ಮ ಸಮಸ್ಯೆನೆ ಬಗೆಹರಿಲ್ಲ. ತಾಂತ್ರಿಕವಾದಂತ ವ್ಯವಸ್ಥೆ ಜೀವನ, ತಾಂತ್ರಿಕ ಜೀವನನೇ ಐತಿ. ಒಂದು ಕರೆ ಇದೆ ಸಿದ್ದಪ್ಪರ್, ಮಾತು ಮುಂದುವರ್ಸನಂತೆ. ಹಲೋ, ಹಲೋ ಸರ್, ನಮಸ್ಕಾರ. ನಿಮ್ಮ ಹೆಸರು ಹೇಳಿ ಸರ್. ಹೆಸರೆಂತ ಸರ್? ಅಮೋಕ್ಷಿತ್ ರೀ ಸರ್. ಅಮೋಕ್ಷಿತ್ ತಿರುಗಳಿರಿ. ಪ್ರಶ್ನೆ ಕೇಳ್ರಿ ಸಿದ್ದಪ್ಪರಿಗೆ. ಸರ್, ನಾವು ಒಂದ್ ಎಕರೆಯಲ್ಲಿ ಅರಣ್ಯ ಕೃಷಿ ಮಾಡಿದೆ ಸರ್. ಒಂದ್ 400 ಗಿಡ ಇದ್ರು ಸರ್, ಮಾಗನಿ ಶ್ರೀಗಂಧ. ಹೇಳಿ ಸರ್. ಈಗ ನಮ್ಮಲ್ಲಿ ಕೆನಾಲ್ ಬಂದೈತೆ ಸರ್, ನಮ್ಮ ಹೊಲಕ್ಕೆ ಒಂದ್ ಕಿಲೋಮೀಟರ್ ಮೇಲೆ ಕೆನಾಲ್ ಬಂದ ನೀರ್ ಹಾಕಿ ಒಣಗ್ಯಾವ ಸರ್. ಮಾಗನಿ ಇದು ಶ್ರೀಗಂಧ ಒಣಗ್ಯಾವ್ರಿ, ಮಾಗನಿ ಇದಾವ್ರಿ. ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ. ಅಂದ್ರೆ ಅವರು ಮಹಾಗನಿ ಇದೆಯಂತೆ, ಗಂಧ ಎಲ್ಲ ಒಣಗಿದೆಯಂತೆ, ಅದಕ್ಕೆ ಅವ್ರಿಗೆ ಪರಿಹಾರ ಸರ್ಕಾರ ಏನು ಕೊಡ್ತಾ ಇಲ್ಲ ಅಂತ. ಇದು ನೀವು ಇವತ್ತಿನ ವಿಷಯಕ್ಕೆ ಪೂರಕವಾದ ಪ್ರಶ್ನೆ ಕೇಳ್ತಾ ಇಲ್ಲ ಇವ್ರೇ, ಮುಂದಿನ ಸಂದರ್ಭದಲ್ಲಿ ಕರೆ. ಇವತ್ತು ಆಧುನಿಕ ಋಷಿ ಮುನಿಗಳು ಅಂದ್ರೆ ವಿಜ್ಞಾನಿಗಳು. ಅವರು ನಮ್ಮ ಅನೇಕ ಸಮಸ್ಯೆಗಳಿಗೆ, ಅವು ವಿಜ್ಞಾನಿಗಳು ಇಲ್ಲ ಅಂದ್ರೆ ನಮ್ಮ ಸಮಸ್ಯೆನೆ ಬಗೆಹರಿಲ್ಲ. ತಾಂತ್ರಿಕವಾದಂತ ವ್ಯವಸ್ಥೆ ಜೀವನ, ತಾಂತ್ರಿಕ ಜೀವನನೇ ಐತಿ. ಒಂದು ಕರೆ ಇದೆ ಸಿದ್ದಪ್ಪರ್, ಮಾತು ಮುಂದುವರ್ಸನಂತೆ. ಹಲೋ, ಹಲೋ ಸರ್, ನಮಸ್ಕಾರ. ನಿಮ್ಮ ಹೆಸರು ಹೇಳಿ ಸರ್. ಹೆಸರೆಂತ ಸರ್? ಅಮೋಕ್ಷಿತ್ ರೀ ಸರ್. ಅಮೋಕ್ಷಿತ್ ತಿರುಗಳಿ. ಪ್ರಶ್ನೆ ಕೇಳ್ರಿ ಸಿದ್ದಪ್ಪರಿಗೆ. ಸರ್, ನಾವು ಒಂದೇ